ದೇಶಾದ್ಯಂತ ಪ್ರತಿಯೊಬ್ಬ ವ್ಯಕ್ತಿಗೂ ಸುರಕ್ಷಿತ ಆರೋಗ್ಯ ಸೇವೆಗಳನ್ನು ತಲುಪಿಸಲಿದೆ ಆಯುಷ್. ಇದಕ್ಕಾಗಿ ರಾಷ್ಟ್ರೀಯ ಆಯುಷ್ ಮಿಷನ್ ಯೋಜನೆಯ ಮೂಲಕ ಹೊಸ ಆಸ್ಪತ್ರೆಗಳು, ಕಾಲೇಜುಗಳು, ಔಷಧಾಲಯಗಳು, ಅಸ್ತಿತ್ವದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತು ಜಿಲ್ಲಾಸ್ಪತ್ರೆಗಳು, ತಜ್ಞ ವೈದ್ಯರು, ಯೋಗ ಮತ್ತು ನೈಸರ್ಗಿಕ ಚಿಕಿತ್ಸೆಗಳೊಂದಿಗೆ ಪ್ರತಿ ಗ್ರಾಮ, ಪ್ರತಿ ನಗರಗಳಲ್ಲಿ ನಿಮ್ಮ ಜೊತೆಯಾಗಲಿದೆ ಆಯುಷ್. ಪ್ರಕೃತಿಯ ಜೊತೆಗೆ ಸಂಬಂಧ, ಆರೋಗ್ಯಕರ ಶರೀರ, ಶಾಂತ ಮನಸ್ಸು, ಆಯುಷ್ ಅಳವಡಿಸಿಕೊಳ್ಳುವುದರಿಂದ ಒತ್ತಡರಹಿತ ಜೀವನ ಪಡೆಯಿರಿ. ಭಾರತ ಸರ್ಕಾರದ ಆಯುಷ್ ಸಚಿವಾಲಯದಿಂದ ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ 1 ಕ್ಲಿಕ್ನಲ್ಲಿ ಅದ್ಭುತ. ಅಪರಿಚಿತ ಲಿಂಗ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ. ಜಾಣರಾಗಿರಿ, ಜಾಗರೂಕರಾಗಿರಿ. ಆತ್ಮೀಯ ಕೇಳುಗರೆ, ಜೀವಾಮೃತ ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ, ಇದು ಜೀವಾಮೃತ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ. ಆಕಾಶವಾಣಿ ಧಾರವಾಡ. ಬಿಜಾಪುರ ಜಿಲ್ಲೆಯ ಕೊಲ್ಹಾರ್ ತಾಲೂಕಿನ ರೋಣಿಹಾಳ್ ಗ್ರಾಮದ ಪ್ರಗತಿಪರ ರೈತರಾದ ಮಲ್ಲಪ್ಪ ಮುತ್ತಪ್ಪ ಬೀಳಗಿ ದೇಸಾಯಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆ ಪ್ರಗತಿಪರ ರೈತರಾಗಿರತಕ್ಕಂತಹ ರೋಣಿಯಾಳ ಗ್ರಾಮದ ಮಲ್ಲಪ್ಪ ಮುತ್ತಪ್ಪ ಬೀಳಗಿ ದೇಸಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಬಿಜಾಪುರ ಜಿಲ್ಲೆಯ ಕೋಲಾರ ತಾಲೂಕಿನ ರೋಣಿಹಾಳ ಗ್ರಾಮದಲ್ಲಿ ಪ್ರಗತಿಪರ ರೈತರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಲ್ಲಪ್ಪ ಮುತ್ತಪ್ಪ ಬೀಳಗಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಮಲ್ಲಪ್ಪ ಅವರೇ, ತಾವು ಎಷ್ಟು ವರ್ಷದಿಂದ ಈ ಒಕ್ಕಲ್ತನವನ್ನ ಮಾಡ್ತಾ ಇದ್ದೀರಿ? 73ನೇ ಇಸ್ವಿಯಿಂದ ಸತತವಾಗಿ ನಮ್ಮ ಸ್ವಂತ ಹೊಲದಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೇವೆ. ಈಗ ಎಷ್ಟು ರೀ ನಿಮಗೆ ವಯಸ್ಸು? ನಮಗೆ ವಯಸ್ಸು 71 ವಯಸ್ಸು. 71 ವರ್ಷ ಅಂತ ಹೇಳ್ತಿದ್ದೀರಾ, ತುಂಬ ಸಂತೋಷ. ಆರೋಗ್ಯತವಾಗಿ ಒಕ್ಕಲ್ತನದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದೀರಿ, ಕೃಷಿಯನ್ನು ಸ್ವತಃ ಮಾಡ್ತಾ ಇರೋದ್ರಿಂದ ತಮ್ಮ ಆರೋಗ್ಯದ ಗುಟ್ಟು ಇದೇ ಆಗಿರ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ, ತುಂಬ ಸಂತೋಷ. ತಮ್ಮದು ನೀರಾವರಿ ಜಮೀನ ಅಥವಾ ಒಣ ಬೇಸಾಯ? ನೀರಾವರಿ ಇರಲಿಲ್ಲ, ನಾವು ನೀರಾವರಿ ಮಾಡಿ ಒಣ ಬೇಸಾಯ ಇಲ್ಲ, ಒಟ್ಟು ನೀರಾವರಿ ಇದೆ. 50 ಎಕರೆ 50 ಎಕರೆನು ನೀರಾವರಿನೇ ಮಾಡ್ತಾ ಇದ್ದೀರಿ. ಅಂದರೆ ನೀರಾವರಿ ಜಮೀನಲ್ಲಿ ಏನೇನು ಬೆಳೆಗಳನ್ನು ಬೆಳೀತಾ ಇದ್ದೀರಿ ತಾವು? ನಮ್ಮದಲ್ಲಿ ಫಸ್ಟ್ ಕ್ರಾಪು ಈರುಳ್ಳಿ ಅಲ್ಲಿ ನಮ್ಮಲ್ಲಿ ಬೆಳೆದು ಹೆಚ್ಚು. ಆಮೇಲೆ ನಮ್ಮದು 10 ಎಕರೆ ದ್ರಾಕ್ಷಿ ಇದ್ರಿ. ಆಮೇಲೆ ಒಂದು 6-7 ಎಕರೆ ಸತತವಾಗಿ ವರ್ಷ ಕಬ್ಬು ಇರ್ತದ್ರಿ. 1 ಎಕರೆ ಎಲೆಬಳ್ಳಿ ಇದ್ರಿ. 1-2 ಎಕರೆ ಮಾವು ಮತ್ತು ಚಿಕ್ಕು ಅದಾವ್ರಿ. ಉಳಿದೆಲ್ಲ ನಮಗೆ ಬೇಕಾದಂಥ ಜೋಳ ಮತ್ತು ಗೋಧಿಗಳನ್ನು ನಮಗೆ ಬೇಕಾದಷ್ಟೇ ಬೆಳ್ಕೊಂತ ಇದ್ದೇವೆ. ತಾವು ಏನು ಓದಿದ್ರಿ? ನಾವು SSLC 71ರ ಮುಗಿಸಿದ್ದೇವ್ರಿ. 71ರ ಮುಗಿಸಿದ್ದೇವ್ರಿ. ಆನಂತರದಲ್ಲಿ? ಆನಂತರದಿಂದ ನಾವು ಈ ಬಂಗಾರ ಮನುಷ್ಯ ಪಿಕ್ಚರ್ ನೋಡ್ಕೊಂಡು ನೌಕರಿ ಇತ್ತು ನನಗೆ. 71-72 ಇಸ್ವಿಯಲ್ಲಿ ಯಾವುದರಲ್ಲಿ ಕೆಲಸ ಮಾಡಿ? PWD ನಮಗೆ ಡೈಲಿ ಬೇಸಿಸ್ ಮೇಲೆ ತಗೊಂಡಿದ್ರು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡೈಲಿ ಬೇಸಿಸ್ ಮೇಲೆ ತಗೊಂಡಿದ್ರು. ಆದ್ರೆ ನಮಗೆ ಅದು ಅಚಾನಕ್ ಬಂಗಾರ ಮನುಷ್ಯ 72-73 ಬಂಗಾರ ಮನುಷ್ಯ ಪಿಕ್ಚರ್ ಬಂದ ನಂತರ ನಾವು ಒಕ್ಕಲ್ತನ ಮಾಡ್ಬೇಕಂತ ಬಿಟ್ಟು ಬಂದ ಮೇಲೆ. ಓ, ಬಂಗಾರದ ಮನುಷ್ಯ ಚಲನಚಿತ್ರ ನೋಡಿ ತಾವು ಒಕ್ಕಲ್ತನ ಮಾಡ್ಬೇಕಂತ ಪ್ರೇರಣೆ ತಗೊಂಡ್ರು. ಬಹಳ ಸಂತೋಷ. ಇದು ಒಂದು ತರ ಜೀವನದಲ್ಲಿ ತಿರುವು ಅಂತ ಹೇಳ್ಬೋದು. ತಿರುವು ಸರ್. 73-74 ನಾವು ಒಕ್ಕಲ್ತನ ಮಾಡೋ ಹೊತ್ತಿನಲ್ಲಿ ಅದು ನಮ್ಮ ಮಲ್ಲಿಗೆ ಬ್ರಾಂಚ್ ಪೋಸ್ಟ್ ಆಫೀಸು ಹಳ್ಳಿಯಲ್ಲಿ ಅದು ಕಣಸಲ್ಲಿ ಮಾಸ್ತರ್ ಅಂತ ಇರ್ತಿತ್ತು. ಅದು ಬ್ರಾಂಚ್ ಪೋಸ್ಟ್ ಆಫೀಸು ಅದು ನಮ್ಮ ಅನಾರಿದ್ರು ಅವರು ಹೆಡ್ಮಾಸ್ತರು. ಇಲ್ಲಪ್ಪ ಇದನ್ನ ನೌಕರಿ ಇನ್ನೇನು ಮಾಡಿದ್ರೆ ಒಳ್ಳೇದಾಕೈತಿ, ಯಾಕಂದ್ರೆ ಜನರಿಗೆ ಒಳ್ಳೇದಾಕ. ನಾನು ಒಳ್ಳೆ ಸರು, ನಾನು ಅಲ್ಲಿದ್ದ ನೌಕರಿ ಬಿಟ್ಟು ಬಂದು ಒಕ್ಕಲ್ತನ ಮಾಡಕ್ಕೆ ಬಂದೀನಿ, ಮತ್ತೆ ನೌಕರಿ ಒಳ್ಳೆ ಅಂತಂದ್ರೆ ಕೇಳಿಲ್ಲ ಅವರು. ನಂಗೆ 75ನೇ ಇಸ್ವಿಗೆ ನನಗೆ ಅಪಾರ್ಟ್ಮೆಂಟ್ ಮಾಡಿಸಿದ್ರು ಅವರು. ಇಲ್ಲಿ ಅಂದ್ರೆ ಅಂಚೆ ಇಲಾಖೆ ಸೇವೆ ಸಲ್ಲಿಸಿದ್ದೆ ಅಲ್ಲಿ. ABPM ಅಂತ ಆಗಿ ನಾನು 75ನೇ ಇಸ್ವಿಗೆ ನನಗೆ ಅವರು ಆರ್ಡರ್ ಕೊಟ್ಟರು. ಸುಮಾರು ಸೇವೆ ಮಾಡಿದ್ದೆ. ಬಹಳ ಸಂತೋಷ. ಈ ಸಾವಯವ ಕೃಷಿಯನ್ನು ತಾವು ಅಳವಡಿಸ್ಕೊಂಡಿದ್ದೀರಿ? ಹಾಂ, ಸಾವಯವ. ಎಷ್ಟು ಎಕರೆ ಸಾವಯವ ಮಾಡ್ತಾ ಇದ್ದೀರಾ 50 ಎಕರೆಯಲ್ಲಿ? 50 ಎಕರೆಯಲ್ಲಿ ಹೆಚ್ಚು ಕಡಿಮೆ ನಾವು ಯಾಕಂದ್ರೆ ಬೆಳೆಯನ್ನು ವೇರಿಯೇಷನ್ ಮಾಡ್ತೀವಿ. ಯಾಕಂದ್ರೆ 1 ವರ್ಷ ಕಬ್ಬ, 1 ವರ್ಷ ಜೋಳ, 1 ವರ್ಷ ಹಿಂಗಾಕುತ್ತೆ, ಒಂದು ಬದಲಾವಣೆ ಮಾಡ್ತೀವಿ ಪೀಕನ್ನು. ಆದ್ರೆ ಸಾವಯವ ಗೊಬ್ಬರ ನಮ್ಮ ದ್ರಾಕ್ಷಿಗೆ ಮಾತ್ರ ನಾವು ಸಾವಯವ ಗೊಬ್ಬರನ ಉಪಯೋಗಿಸ್ತೇವೆ, ತಿಪ್ಪಿ ಗೊಬ್ಬರನ ಮತ್ತು ಸ್ವಲ್ಪ ಸರ್ಕಾರಿ ಗೊಬ್ಬರಗಳನ್ನು ಉಪಯೋಗಿಸ್ತೇವೆ. ಎಷ್ಟು ಎಕರೆ ದ್ರಾಕ್ಷಿ ಹಾಕಿರಿ? 10 ಎಕರೆ ನಮ್ಮ ದ್ರಾಕ್ಷಿ ಇದ್ರಿ. 10 ಎಕರೆ ದ್ರಾಕ್ಷಿ, ಅದು ಸಾವಯವ ಸಂಪೂರ್ಣ ಸಾವಯವ ಸಂಪೂರ್ಣ ರೀ. ಅಂದ್ರೆ ಸಾವಯವ ಗೊಬ್ಬರ ಅಂದ್ರೆ ಏನೇನು ಹಾಕ್ತೀರಿ? ನಾವು ಇಲ್ಲಿ ನಮ್ಮದ ಸ್ವಂತ ನಮ್ದು ದನಗಳದಾವ್ರಿ, ಆಕಳು ಎತ್ತು ಅದಾವು, ಅದ್ರ ಹೆಂಡಿ ಗೊಬ್ಬರ ಹಾಕಿ ಮತ್ತು ನಾವು ಆಕಳ ಮೂತ್ರ ನಾವು ಪ್ರತಿಯೊಂದು ಟ್ರಿಪ್ನಲ್ಲಿ ಅದನ್ನು ಬಿಡುವಂತ ವ್ಯವಸ್ಥೆ ಮಾಡ್ತೀವಿ. ಜೀವಾಮೃತ ಮಾಡ್ತೀವಿ, ಜೀವಾಮೃತ ಮಾಡ್ತಿದ್ದಾರೆ ನಾವು 15 ಕ್ಕೊಮ್ಮೆ ತಿಂಗಳೊಮ್ಮೆ ಬಿಡ್ತೀವ್ರಿ. ಮತ್ತು ಬೇರೆ ಬೇಕಿಗೂ ಕಬ್ಬು ಮತ್ತು ಉಳ್ಳಾಗಡ್ಡಿಗೂ ನಾವು ಬಿಡುವಂಥ ವ್ಯವಸ್ಥೆ ಮಾಡ್ತೀವಿ. ಜೀವಾಮೃತ, ಜೀವಾಮೃತ ಯಾವ ಥರ ತಯಾರು ಮಾಡ್ತಿರ್ತಾವೆ? ನಾವು ಅವರು ಒಂದು ಬೆಲ್ಲ ಮತ್ತು ಹಿಟ್ಟು ಹಾಕಿ ಮಾಡ್ತಾರೆ, ಅವ್ರು ನಾವು ಹೆಂಗೆ ಮಾಡಂಗಿಲ್ಲ, ಡೈರೆಕ್ಟ್ ನಾವು ಮೂತ್ರ ಬಿಡ್ತೀವಿ. ಡೈರೆಕ್ಟ್ ಆಗಿ ದನದ್ದರೆ ಆಕಳು ಮೂತ್ರ ಪ್ಯೂರ್ ಇರ್ತದ್ರಿ. ಮತ್ತು ನಾವು ಒಮ್ಮೆ ಬೇಕಂದ್ರೆ ದಕ್ಷಿಗೂ ಅದನ್ನು ಸ್ಪ್ರೇ ಮಾಡ್ತೀವಿ, ಯಾಕಂದ್ರೆ ಕೀಟನಾಶಕ ಒಮ್ಮೆ ಯಾವ ಗೊಬ್ಬರ ಯಾವ ಎಣ್ಣೆ ಹೊಡೆದ್ರು ಸಾಯೋದಿಲ್ಲ, ಅದಕ್ಕೆ ಆಕಳ ಗೊಮ್ಮತ್ರಕ್ಕೆ ಹೋಗ್ತಾವ್ರಿ. ಸಾವಯವ ಗೊಬ್ಬರವನ್ನು ಉಪಯೋಗಿಸಿ ದ್ರಾಕ್ಷಿಯನ್ನು ತಾವು ಬೆಳೀತಾ ಇದ್ದಾರೆ. ಇನ್ನು 40 ಎಕರೆ ಜಮೀನಿನಲ್ಲಿ ತಾವು ಇನ್ನು ಉಳಿದದ ಕಬ್ಬ ಅದರಲ್ಲಿ ರಾಸಾಯನಿಕ ಗೊಬ್ಬರ ಜೊತೆಗೆ ಸಾವಯವ ಎರಡು ಮಿಕ್ಸ್ ಮಾಡ್ತೇವೆ. ಅಲ್ಲಿ ಏನೇನು ಬೆಳೆದಿರಿ? ಅಲ್ಲಿ ಈಗ ನಾವು 7-8 ಎಕರೆ ಕಬ್ಬು ಇತ್ತರಿ. ಅದು ಕಬ್ಬು ಅದು ನಮ್ಮ ಇಳುವರಿ 1 ಎಕರೆಗೆ 60-70 ರನ್ ಕಬ್ಬು ಇಳುವರಿ ಬೆಳಿತೀವಿ ವರ್ಷ. ಮತ್ತು ವರ್ಷ ನಾವು 10-15 ಎಕರೆ ಈರುಳ್ಳಿ ಹಚ್ತೀವಿ ರೀ. ಈರುಳ್ಳಿಯಲ್ಲಿ ನಾವು ನೀವು ವರ್ಷ 1,000-1,200 ಟನ್ ಈರುಳ್ಳಿ ಬೆಳಿತೀವಿ ರೀ. ಮತ್ತು ಇನ್ನು ಉಳಿದ ಪೀಕ್ ಅನ್ನೋದು ನಮ್ಮ ಮನೆಗೆ ಪಡ್ತಕ್ಕ ಜೋಳ ಗೋಧಿ ಎಲ್ಲ ನಮ್ಗೆ ಬೇಕಾಗಷ್ಟು ನಮ್ಮಳು ಒಂದು 10 ಚೀಲ 10 ಚೀಲ ಜೋಳ 10 ಚೀಲ ಗೋಧಿ ಬೆಳಿತೀವಿ ರೀ. ಒಂದು ಇನ್ನು 2 ಎಕರೆದಾಗ ಏನು ಚಿಕ್ಕ ಮಾವು ಅದಾವಲ್ಲ ರೀ, ಅವೆಲ್ಲ ಬಂದು ನಮ್ಮಂದ ಎಲ್ಲ ಗೆಸ್ಟಿಗೆ ಕೊಡುವಂಥ ವ್ಯವಸ್ಥೆ ಇಟ್ಟೆವು. ನಾವು ಯಾರು ಸೇಲಿಂಗ್ ಮಾಡೋಂಗಿಲ್ಲ, ಇದು ಸೇಲಪ್ ಬಂದಂದರೆ ಕಬ್ಬು ಮತ್ತು ದ್ರಾಕ್ಷಿ ರೀ, ಉಳ್ಳಿಗಡ್ಡಿ. ನಿಮ್ಮ ಉಳಿದ 40 ಎಕರೆಯಲ್ಲಿ ಈರುಳ್ಳಿ, ಜೋಳ, ಗೋಧಿ, ಕಬ್ಬು, ಶೇಂಗಾ, ಕಬ್ಬು, ತರಕಾರಿ ಎಲ್ಲ ಬೆಳೆ, ಮಾವು, ಚಿಕ್ಕು, ನಮ್ಮ ಇತರೆ ಬೆಳೆಗಳನ್ನು ಬೆಳ್ಕೊತ ಬಂದಿದ್ದೆ. ಈಗ ನೀವು ದ್ರಾಕ್ಷಿಯನ್ನು ಬೆಳಿತೀನಂತ ಹೇಳಿದ್ರಿ, ಎಷ್ಟು ಟನ್ ಬೆಳಿತೀರಿ ವರ್ಷಕ್ಕೆ? ನಾವು ಪರ್ ಎಕರ್ 3-4 ಟನ್ ಐತ್ರಿ ನಮ್ಮದು. 10 ಎಕರೆಯಿಂದ 40-43 ಟನ್ ನಾವು ವರ್ಷ ಬೆಳಿತೀವಿ ರೀ. 40 ಟನ್ 43 ಟನ್ ಆಗೈತೆ ಹೋಗ್ತಲ್ಲ ರೀ. ಯಾವ ತಳಿ ದ್ರಾಕ್ಷಿಯನ್ನು ಬಳಸ್ತೀವಿ? ಥಾಮ್ಸನ್ ಸೀಡ್ಲೆಸ್ ರೀ ಅದು. ಥಾಮ್ಸನ್ ಸೀಡ್ಲೆಸ್. ಮತ್ತು ನಾವು ಈಗ ಮಾರ್ಕೆಟಿಂಗ್ ಮಾಡೋ ಸಂಬಂಧ ಅರಕೆ ಅಂತ ಹಚ್ಚೇವ್ರಿ, ಹೊಸದಾಗಿ ಈಗ 2 ವರ್ಷ ಆಗ್ತದೆ. ಅದು ಮಾರ್ಕೆಟಿಂಗ್ ಆಕೈತಿ ಮತ್ತು ಮನೆಗೂ 2 ಆಗ್ತಾವ ರೀ. ಮತ್ತು ಒಣ ದ್ರಾಕ್ಷಿ ಮಾಡಿ ಮಾರ್ಕೆಟಿಂಗ್ ಮಾಡ್ತೀವಿ? ಒಣ ಮಾರ್ಕೆಟಿಂಗ್ ಮಾಡಿಕೆ ಕೋರ್ಸ್ ಒಳಗೆ ಮಾರ್ಕೆಟಿಂಗ್ ಮಾಡ್ತೇವೆ ರೀ, APMC ಒಳಗೆ. ಯಾವುದು ಒಳ್ಳೇದು ಅಂತೀರಿ? ನಮ್ಮ ಒಣ ದ್ರಾಕ್ಷಿ ಮಾರೋ ಚಲೋನೋ ಅಥವಾ ಹಸಿ ದ್ರಾಕ್ಷಿ? ಅಂದ್ರೆ ನಾವು ನಿಮ್ಗೆ ಒಕ್ಕಲ್ತನದಲ್ಲಿ ಏನೈತಪ್ಪ ಅಂತಂದ್ರೆ ರೀ, ಜಗತ್ತಿನಾಗ ದೇಶದಾಗ ಎಲ್ಲರೂ ರೈತರ ದೇಶದ ಒಂದು ಬೆನ್ನೆಲುಬು ಅಂತ ಹೇಳ್ತಾರೆ. ಕರೆ ಆ ರೈತರ ಬೆನ್ನೆಲುಬನ್ನ ಎಲ್ಲರೂ ತೆಗೆದ್ಬಿಟ್ಟಾರೆ. ಯಾಕಂದ್ರೆ ನಾವು ಈಗೇನೇ ಪೀಕ್ ಬೆಳಿತೇವಲ್ಲ ರೀ, ಬಂದಾಗ ನಮ್ಮ ಮಾರ್ಕೆಟ್ಗೆ ಇರಂಗಲ್ಲ, ಎಲ್ಲ ಮಾಲು ಖಾಲಿಯಾಗಿರ್ತೈತಿ, ಮಾರ್ಕೆಟಿಂಗ್ ಆಕತಿ. ರೈತರಿಗೆ ಸಿಗೋದಂತ ಎಲ್ಲ ಜೀರೋ ಆಗೈತೆ. ಯಾಕಂದ್ರೆ ನಾವು ಮಾಡಿದ್ದೆಲ್ಲ ಕೂಲಿಗೆ ಲೇಬರ್ಗೆ ಆಗೈತೆ ರೀ. ಮತ್ತು ನೀವು ಬೆಳೆದಂಥ ಬೆಳೆಯನ್ನು ಹೆಂಗೆ ಇದು ಮಾಡ್ತೀವಿ? ನಾವು ಈಗ ಅದನ್ನು ಕಬ್ಬು ಅಂತರೂ ಬಂದು ಇಲ್ಲಿ ಕಟಿಂಗ್ ಮಾಡಿ ತೊಗೊಂಡು ಹೋಗ್ತಾರೆ ರೀ, ಮಾರ್ಕೆಟಿಂಗ್ ಕಳಿಸ್ತೇವೆ ರೀ, ಕಬ್ಬು ಫ್ಯಾಕ್ಟ್ರಿ ತೊಗೊಂಡು ಹೋಗ್ತಾರೆ. ಈರುಳ್ಳಿ ಇಲ್ಲೇ ನಮ್ಮಲ್ಲಿ ಲೋಕಲ್ನ ನಾವು ಬಂದು ವ್ಯಾಪಾರ ಮಾಡ್ತಾರೆ ರೀ. ಬಟ್ ನಾವು ಇಲ್ಲಿಕಂದ್ರೆ ಬೆಂಗಳೂರು ಕಳಿಸ್ತೀವಿ, ಕೊಯಿಮತ್ತೂರ್. APMC ಅದಲ್ಲ, ನೀವು ಯಾಕೆ ಅಲ್ಲಿ ಕಳಿಸ್ತೀವಿ? APMC ಬೆಂಗಳೂರು ಕಳಿಸ್ತೀನಿ ಅಲ್ರಿ, ಕಳಿಸ್ತೀವಿ ಬೆಂಗಳೂರು ಕಳಿಸ್ತೀವಿ, ಕೊಯಿಮತ್ತೂರ್ಗೆ ಹೋಗುತ್ತೆ. ಯಾಕಂದ್ರೆ ಕೋಲ್ಡ್ ಸ್ಟೋರೇಜ್ ಇರುತ್ತಲ್ಲಿ, ನೀವು ಬೆಳೆಯನ್ನ ಇಟ್ಟು ರೇಟ್ ಬಂದಾಗ ನೀವು ಮಾರ್ಬೋದು. ಇಲ್ಲ, ಈರುಳ್ಳಿ ಕೋಲ್ಡ್ ಸ್ಟೋರೇಜ್ನಾಗ ಇಡಲಿಕ್ಕೆ ಯಾರು ಮಾಡಿಲ್ಲ ರೀ, ಅಲ್ಲಿ ವ್ಯವಸ್ಥೆ ಮಾಡಿಲ್ಲ. ನಾವು ಒಣ ದ್ರಾಕ್ಷಿ ಇಡಕ್ಕೆ ಮಾಡಿದ್ದಾರೆ ಅಲ್ಲಿ. ಅದನ್ನು ಒಣ ದ್ರಾಕ್ಷಿ ನಾವು, ಯಾಕಂದ್ರೆ ದ್ರಾಕ್ಷಿ ಈಗ 50-60 ರೂಪಾಯಿ ಕೊಟ್ರನ ಅದು ಲಾಭ ಐತೆ ಸರ. ಮತ್ತು ಈಗ ನಮ್ಗೆ ಅಷ್ಟು ರೇಟೇ ನಮ್ಗೆ ಇವತ್ತಿನ ತನಕ ಸಿಗ್ತಾ ಇಲ್ಲ. ನಾನು 78 ರಂಗ ನನ್ನ ದ್ರಾಕ್ಷಿ ಹೆಚ್ಚಿನಿ ಹೊಳ್ಳಿ ಇವತ್ತಿನ ತನಕನು ಏನು ರೀ, ಅದು 35-40 ರೂಪಾಯಿನೇ ಐತ್ರಿ. ಅದರ ಇವೆಲ್ಲ ಆಳುಗಳು ಲೇಬರ್ ಆಗ ನಾವು 2 ರೂಪಾಯಿ ಕೊಡ್ತಿದ್ದೆ, ಈಗ 500 ರೂಪಾಯಿ ಕೊಡ್ತೀನಿ ಹೆಣ್ಮಕ್ಳಿಗೆ ರೀ. ಗಂಡು ಮಕ್ಳಿಗೆ 1,000 ರೂಪಾಯಿ ಆಗೈತೆ ರೀ. ಅವಾಗ 2 ರೂಪಾಯಿ ಗಂಡು ಮಕ್ಳಿಗೆ, 1 ರೂಪಾಯಿ ಹೆಣ್ಮಕ್ಳಿಗೆ ಇತ್ತು ಪಗಾರ. ಆದರೆ ರೇಟ್ ಎಲ್ಲ ವೇರಿಯೇಷನ್ ಹಾಕೋತ ಹೋಗ್ಯಾವು. ಆದ್ರೆ ನಮ್ಮ ರೈತರು ಬೇಕ ವೇರಿಯೇಷನ್ ಆಗಿಲ್ಲ, ಆದಾಯ ಕಡಿಮೆ ಆಗತೈತಿ. ಯಾಕೆ ನಿನ್ನಪ್ಪ ನಾವೆಲ್ಲ ಮನೆಯಾಗ 20-25 ಜನ ಇದೆ, ಸ್ವಂತ ದುಡಿತೀವಿ. ಆದರೆ ಯಾರು ಸ್ವಂತ ಮಾಡ್ತಾರಲ್ಲ ಅವ್ರಿಗೆ ಲಾಭ ಐತ್ರಿ ಒಕ್ಕಲ್ತನದಲ್ಲಿ. ಮತ್ತು ಇನ್ನೇನಪ್ಪ ಅಂತಂದ್ರೆ ನಾವು ಒಣ ದ್ರಾಕ್ಷಿಯನ್ನು ಹಚ್ಚಿರ್ತೇವಲ್ಲ ರೀ, ನಮ್ಗೆ ಯಾವ ಬೇಕಾಗ್ಬೋದು ಅಲ್ಲಿ APMC ಗಿಟ್ಟ ಆನ್ಲೈನ್ದಾಗೂ ಮಾರ್ತಾರೆ ರೀ. ಒಕ್ಕಲ್ತನಕ್ಕೆ ಯಾರ್ಯಾರು ಕೈ ಜೋಡಿಸ್ತಾರೆ ತಮಗೆ? ನಮ್ಮ ಮನೆಗೆ ಎಲ್ಲರೂ, ನಮ್ಮ ಮಕ್ಕಳು, ನಾವು ಯಾರನ್ನೂ ನೌಕರಿ ಕಳಿಸಿಲ್ಲ ರೀ. ನಮ್ಮ ಇಬ್ಬರು ಜಾಯಿಂಟ್ ಬ್ರದರ್ಸ್ ಇದ್ದೀವಿ, ಅವ್ರು ನಮಗೆ 3 ಮಂದಿ ಗಂಡು ಮಕ್ಕಳು, ಅವ್ರಿಗಿಬ್ಬರು ಗಂಡು ಮಕ್ಕಳು, ಅವ್ರನ್ನ ಇಬ್ಬರು ಒಕ್ಕಲ್ತನಕ್ಕೆ ಮಾಡೋಕೆ ಹಚ್ಚಿದ್ವಿ. ಅವ್ರು ಮತ್ತೆ ಒಂದು ಉದ್ಯೋಗ ಮತ್ತು ಒಂದು ಬಟ್ಟೆ ಅಂಗಡಿ ತೆಗೆದ ಕೊಲ್ಲಾರದಾಗ ರೀ, ಹೋಲ್ಸೇಲ್ನಾಗ್ರಿ, ಅದು ಚೆನ್ನಾಗಿದೆ. ಅವ್ರಿ ಅಲ್ಲಿಬ್ಬರು ಹೋಗ್ತಾರೆ, ಇನ್ನು 3 ಮಂದಿ ಅಂತ ನಮ್ಮ ಬೇಸಾಯ ಮಾಡ್ತಾರೆ. ಅಂದ್ರೆ ಸಂಪೂರ್ಣ ಕುಟುಂಬನೇ ಒಕ್ಕಲ್ತನ ಮೀಸಲಾಯ್ತು ರೀ. ತುಂಬಾ ಸಂತೋಷ. ಉಳ್ಳಾಗಡ್ಡಿ ತಾವು ಬೆಳಿತೀನಿ ಅಂತ ಹೇಳಿದ್ರಿ, ಎಷ್ಟು ಟನ್ ಬೆಳಿತೀರಿ? ನಾವು 1 ಎಕರೆಗೆ 100 ಅಂದ್ರೆ ನಾವು 10-15 ಟನ್ ಬೆಳಿತೀವಿ ರೀ. 1 ಎಕರೆಗೆ 10-15 ಹದಿನೈದು ಟನ್ ಅಂದ್ರೆ 1,000 ಟನ್ ಬರ್ತೈತಿ? ಬರ್ತೈತಿ ರೀ. ಎಷ್ಟು ಲಾಭ ಬರುತ್ತೆ ಇದಕ್ಕೆ? ಅದು ಈ ರೇಟ ಹೆಚ್ಚಿಗೆ ಆದ್ರೆ ಒಂದು ಸ್ವಲ್ಪ ನಮ್ಮ ಮಾರ್ಕೆಟ್ನ ವೇರಿಯೇಷನ್ ಆದಾಗ ಲಾಭ ಇದೇ ಹೋಲ್ಸೇಲ್ ಲಾಭ ಆಗಿದೆ, ಯಾಕಂದ್ರೆ 3,000 ರೂಪಾಯಿ ಕೊಟ್ಟಿರೋ ರೇಟ ಚೆನ್ನಾಗಿ ಆಗಿದೆ. ಹಾಗೆ ಹತ್ತು ಲಾಡಿ 11,000 ಟನ್ ಬೆಳೆದಿದ್ದೀವ್ರಿ, ಚಲೋ ಎಲ್ಲ ಆದಾಯ ಆಯಿತು. ಉಳ್ಳಾಗಡ್ಡೆಯಲ್ಲಿ ಯಾವ ತಳಿಯನ್ನು ಯೂಸ್ ಮಾಡ್ತೀವಿ? ನಾವು ಪುನಾಪುರ ಸಿಂಗ್ ಎತ್ತು ಮಾಡ್ತೀವಿ ರೀ. ಚಲೋ ಐತೆ, ಅಂದ್ರೆ ಗಡ್ಡಿ ದಪ್ಪ ಬರ್ತದೆ, ಗಡ್ಡಿ ದಪ್ಪ ಕೊಳತೆ ಆಗತ್ತದ್ರಿ, ಕಲರ್ ಬರ್ತದೆ ಕೆಂಪಲ್ಲಿ ಕೆಂಪದ. ಮತ್ತೆ ಈ ಕಬ್ಬನ್ ಬೆಳಿತೀನಂದ್ರಿ, ಎಷ್ಟು ಎಕರೆ ಕಬ್ಬು ಹಾಕಿರಿ? ಕಬ್ಬು ನಮ್ಮ ವರ್ಷ 8-9 ಎಕರೆ ಇರ್ತದ್ರಿ ಅವರೇಜ್. ನಮ್ಗೆ ಅವು ಅಕ್ರಾಯಂಶಿ ಅಂತ ಒಂದು ಐತ್ರಿ, ಮತ್ತು ಇವು ಬೇರೆ ಬೇರೆ ತಳಿಗಳನ್ನ ಹಚ್ತಾರೆ ರೀ. ನಾವು ಕಮ್ಮಿ ಅಂದ್ರೆ 60-70 ಟನ್ ಈ ಸಲ ಒಂದೇ ನಮ್ಮ ಹೋಸಲ ನೀರು ಇಲ್ಲ ಸಂಬಂಧ ಒಂದೇ ಎಕರೆ ಇಟ್ಟಿದ್ದೇವೆ ರೀ. 1 ಎಕರೆಗೆ 100 ಟನ್ ಬೆಳೆದೇನೆ ರೀ. ಅದ್ರ ನಾವು ಅದಕ್ಕೆ ತಿಪ್ಪಿ ಗೊಬ್ಬರ ಹಾಕಿ ಆಕಳು ಮೂತ್ರ ಬಿಟ್ಕೇಸ್ರಿ. ಅಂದ್ರೆ ಹೋಸಲ್ ನಮ್ಮಲ್ಲಿ ಪಡ್ಲಿ ಅಂದ್ರೆ ನೀವು ಲಿಫ್ಟ್ ಎರಗೇಷನ್ ಇತ್ತಲ್ರಿ, ಹೋಸಲ್ ನೀರು ಬಿಡಂಗಿಲ್ಲ ಅಂದ್ರೆ ಕೌಲಿಗೆ ಬಿಡಂಗಿಲ್ಲ ಅಂದ್ರೆ ಎಲ್ಲ ಕಬ್ಬು ತೆಗೆದು 1 ಎಕರೆ ಹಚ್ಚಿದ್ದೇವೆ ರೀ. 1 ಎಕರೆಗೆ 100 ಟನ್ ಆಗಿದ್ರಿ. ಈ ಸಲ 61-70 ಟನ್ ಆಗ್ಯಾವ ರೀ. ಯಾಕಂದ್ರೆ ಕಬ್ಬು ಸ್ವಲ್ಪ ಜಾಸ್ತಿ ಇದ್ದಾಗ ಹಾಕೋದು. ಅಂದ್ರೆ ನೀವು ಒಕ್ಕಲ್ತನನ ಈ ಮನೆಯಲ್ಲಿ ಎತ್ತುಗಳನ್ನ ಸಾಕೊಂಡು ಎತ್ತುಗಳನ್ನ ಬಳಸಿ ಒಕ್ಕಲ್ತನ ಮಾಡಿ? ಇಲ್ಲ, ಎತ್ತುಗಳನ್ನ ಅದಾವ್ರಿ ನಮ್ಗೆ. ಯಾಕಂದ್ರೆ ಇವು ಕುಂಟಿ ಹೊಡ್ಲಕ್ಕ ಟ್ಯಾಕ್ಟರ್ ನಡೆಯಂಗಲ್ಲ ರೀ. ಯಾಕಂದ್ರೆ ಹಿರಿಯರು ಮಲ್ಲಕ್ಕೆ ಹಿಂದಕ್ಕಿನ ಹಿರಿಯರು ರೀ. 70-ನಲ್ಲಿ ಎತ್ತುಗಳು ಹೋದ್ರೆ ನಾಟಿ ಮಾಡಕ್ ಬರಂಗಿಲ್ಲ ಅತ್ತಿದ್ರಿ. ಅಂತ ಹೊತ್ತು ನಾವು ಈಗ ಎಲ್ಲ ಟ್ಯಾಕ್ಟರ್ ಓಡಾಡಿಸ್ತೇವೆ ನಾವು ರೀ. ಅಂದ್ರೆ ಎತ್ತುಗಳು ಇದ್ರೆ ಎಷ್ಟು ಅದು ಫಲವತ್ತಾದ ಜಮೀನು ಉಳಿತೈತೆ ರೀ. ಎತ್ತುಗಳು ಹೋದವ್ರಿ, ಆಕಳ ಎಮ್ಮೆ ಎಲ್ಲ ಅದಾವ. ನಮ್ಮ ಮನೆ ಪೂರ್ತಿಗೆಲ್ಲ ಹೈನ ನಮ್ಮ ಮನೆಯಾಗ ಬೆಳ್ಕೋದೇವ್ರಿ. ಇಲ್ಲಿ ಹೊರಗೆ ಹೋಗಂಗಿಲ್ಲ, ಹೊರಗೆ ಕೊಡೋದಲ್ಲ. ಹೈನುಗಾರಿಕೆ ಮಾಡ್ತೀರಿ? ಹೈನುಗಾರಿಕೆ ಅದ್ರ ಮನೆಯಾಗ ಅಟ್ಟಾರಿ, ಹೊರಗೆ ಮಾರೋದಿಲ್ಲ. ಮನೆ ಬೆಳಕಿಗಾಗಿ ಮನೆ ಬೆಳಕಿ. ಹ್ಞೂ ರೀ, ಅದು ಡೈಲಿ ನಮ್ಗೆ ಗೆಸ್ಟ್ಗಳನ್ನು ಭಾಳ ಬರ್ತಾರೆ ರೀ. ದಿವಸ ಯಾರು ಇಲ್ಲ ಅಂದ್ರೆ ಒಂದು 4-5 ಮಂದಿ ಗೆಸ್ಟ್ ಇರ್ತಾರೆ ನಮಗೆ. ಬೀಗರಾಗಲಿ ಹೊರಗಿನವರಾಗಲಿ. ಈ ಕಬ್ಬನ್ನು ತಾವು ಸಸಿ ಮಾಡಿ ಹಸ್ತಿರೋ ಅಥವಾ? ಇಲ್ಲ, ನಾವು ಕಬ್ಬನಗಳನ್ನು ಒಂದು ಕೂಟ ಕಟ್ ಮಾಡ್ಕೇಸಿ ನಾವು ಕಾಲಲ್ಲಿ ತುಳಿದ್ಕೆ ಹಸ್ತು ನೀರಲ್ಲಿ ಕಾಲಲ್ಲಿ ತುಳ್ಕೊತೋಕಿ ಒಂದೊಂದು ಹೆಜ್ಜಿಗೆ ಒಂದೊಂದು ಗಣಕಿ ಕಾಲಲ್ಲಿ ತುಳಿದು ಅದನ್ನ ಆಮೇಲೆ ನಾಟಿ ಆಗತ್ತೆ. ಮುಂದೆ 10-15 ದಿವಸ ನಂತರ ನಾಟಿ ಆಗ್ತದೆ. ಬೇಸಾಯ ಮಾಡ್ತೀರ? ಬೇಸಾಯ ಮಾಡ್ತೀವ್ರಿ. ಮತ್ತೆ ಎಲೆಬಳ್ಳಿನೂ ತಾವು ಮಾಡ್ತಾರಂತ? ಎಲೆಬಳ್ಳಿ ಐತ್ರಿ, ಅದನ್ನ ನಾವು ಅಂದ್ರೆ ಎಲೆಬಳ್ಳಿಗೆ ಹಚ್ಚಿರ್ತೇವಲ್ರಿ, ಅದನ್ನ ಮಾಡ್ಲಿಕ್ಕೆ ಕೊಟ್ಟಿರ್ತೇವೆ. ಅದು ಮಾಡಿದ ಪಾರ ಹೆಚ್ಚ ಒಂದು ಚೆಲ್ಲಾಗಿ ಎಣ್ಣೆ ಇತ್ತಂದ್ರೆ 2-3 ಲಕ್ಷ ನಮ್ಗೆ ಆದಾಯ ಬರ್ತದೆ ರೀ. ಅಂದ್ರೆ 1 ಎಕರೆಗೆ ಸುಮಾರು 2-3 ಲಕ್ಷ ರೂಪಾಯಿ ಆದಾಯ ಆದಾಯ ಆಗ್ತದೆ. ತಾವು ಅಂಬಾಡಿಯಲ್ಲಿ ಬೆಳಿತೀರೋ ಅಥವಾ ಕರಿಯಲ್ಲಿ ಬೆಳಿತೀರಿ? ನಾವು ಅಂಬಾಡಿ ಬಿಳಿಯಲ್ಲಿ ಬೆಳಿತಾರೆ. ಮಾರ್ಕೆಟಿಗೆ ಮಾರ್ಕೆಟಿಗೆ ಅದು ಚಲೋ ಅಂತ ನಮ್ಮ ಕಡೆ ಬೆಳಿತಾರೆ, ಅದನ್ನ ಒಯ್ತಾರೆ. ಅದನ್ನ ಗುತ್ತಿಗೆ ಕೊಟ್ಟಿರ್ತೇವೆ ಕಟ್ ಮಾಡಕ್ಕೆ ರೀ. ಅವರು ತೊಗೊಂಡು ಹೋಗ್ತಾರೆ ರೀ, ನಾವೇ ಕಟ್ ಮಾಡ್ಕೊಳ್ಳಂಗಿಲ್ಲ. ಎಷ್ಟು ಕೊಡ್ತಾರೆ ಅವರು? ಅದು 1 ಎಕರೆಗೆ 2-3 ಲಕ್ಷ ರೂಪಾಯಿ ಪೂರ್ತಿ ಏನು ಬಂದಿರುತ್ತೆ ಆ ಬೆಳೆನ ಪೂರ್ತಿ ಅವ್ರಿಗೆ. ಹ್ಞೂ. ಮತ್ತು ಈ ಚಿಕ್ಕು ಮಾವು? ಚಿಕ್ಕು ಮಾವು 2 ಎಕರೆ ಐತ್ರಿ. ಆದ್ರೆ ನಮ್ಮ ಬಂದೆಲ್ಲ ಗೆಸ್ಟ್ಗಳು ನಮಗೆ ಕೊಡ್ಲಿಕ್ಕೆ ನಮ್ಗೆ ಸಾಲಂಗಿಲ್ಲ. ಅವು ಒಟ್ಟೆ ಮಾಡೋದಿಲ್ಲ. ಇಲ್ಲಿ ಗೆಸ್ಟ್ಗಳಿಗೆ ಮಾತ್ರ ಮಾರ್ಕೆಟಿಗೆ ಅದನ್ನೇನು ಲಾಭ ಮಾಡ್ಕೊಂಡು? ಇಲ್ಲಿ ಇಲ್ಲಿ ಯಾರಿಗೆ ಕೊಡೋದಿಲ್ಲ ರೀ. ಈಗ ದಿವಸ ನಮ್ಗೆ 20 ಲೇಬರ್ ಇರ್ತಾರೆ ಹೆಣ್ಮಕ್ಳು ರೀ. ಡೈಲಿ ನಮ್ಮ ಹೊಲದಾಗ 20 ಮಂದಿ ಹೆಣ್ಮಕ್ಳು ಇರ್ತಾರೆ. ಚಿಕ್ಕು ಮಾವು 2 ಎಕರೆ ಹಾಕಿರಿ? 2 ಎಕರೆ ಐತ್ರಿ, ಜಾಯಿಂಟ್ ಐತ್ರಿ. ಏನು ಬಿಟ್ಟಿವಿ ಅಂದ್ರೆ ಒಂದು ಚಿಕ್ಕು ಒಂದು ಮಾವು ಅಂದ್ರೆ ಮನೆ ಬಳಕೆಗೆ. ಮನೆ ಬಳಕೆಗೆ ದಾನ ಧರ್ಮ ನಾವು ಪ್ರತಿ ವರ್ಷ ಇಲ್ಲಿ ನಾವು ಪುಟ್ಟರಾಜ ಗವಾಯಿ ಮಠಕ್ಕೆ ಶ್ರವಣದಲ್ಲಿ ಒಂದಿನ ಪ್ರಸಾದ ಮಾಡಿ ಅನ್ನಪ್ರಸಾದ ಗದಗಿನ ಪುಟ್ಟರಾಜ ಪುಣ್ಯಾಶ್ರಮಕ್ಕೆ ಒಂದಿನ ಅನ್ನಪ್ರಸಾದ ಮಾಡಿಸ್ತೀವಿ. ಆಮೇಲೆ ನಮ್ಮಲ್ಲಿ ಊರಾಗ ದಿವಸ ಮಹಾನವಮಿ ನವರಾತ್ರಿ ದಿವಸ ದೀಪ ಹಾಕ್ತೀವ್ರಿ. ಅವತ್ತು 100-100 ಮಂದಿಗೆ ಪ್ರಸಾದ ರೋಣಿಯಾಳ ಗ್ರಾಮದಲ್ಲ ರೀ. ಹಿಂಗಾಗಿ ನಾವು ಯಾವುದು ಬೆಳೆದ ಕಾಳುಗಳನ್ನ ಯಾವ ಮಾರೋದಲ್ಲ ರೀ. ನಮ್ಮ ಮನೆಗೆ ಸಾಲಂಗಿಲ್ಲ. ಹುಡುಗ ಮತ್ತೆ ಹಂಗೆ ನಮ್ಮ ದನಗಳಿಗೆ ಗೊಂಜಾಳ ಹಾಕಿದಂಗೆ ಹಾಕಿಬಿಡ್ತೇವೆ. ಅವಕ್ಕೆಲ್ಲ ತಿನ್ಲಿಕ್ಕೆ ರೀ ಅವಕ್ಕೆ ನುಚ್ಚಬೇಕಲ್ಲ ರೀ. ನಮ್ಮ ಬರೀ ಇದ್ರ ಮ್ಯಾಗ ನಡೆಯಂಗಿಲ್ಲ. ದನಗಳು ಬಾಳದವ್ರಿ, 2 ಎತ್ತುಗಳು, ಹೋರಿಗಳು, ಆಕಳ, ಎಮ್ಮೆ ಅದಾವು. ಮತ್ತು ಅವಕ್ಕೆ ಡೈಲಿ ಏನಿಲ್ಲ ಅಂದರೂ ದಿವಸ 4-5 ಕಿಲೋ ಹೋಗ್ತದೆ ರೀ. ಗೊಂಜಾಳ ನುಚ್ಚ ಜೋಳ ನುಚ್ಚ ಹಾಕ್ತೇವೆ ಹೋಗ್ಕೊ ರೀ. ಮಲಪರೇ, ಈ ಕಬ್ಬು ಮತ್ತು ಈರುಳ್ಳಿ ಇವೆಲ್ಲ ಒಂದೇ ಬೆಳೆಯಲ್ಲ ವರ್ಷದಲ್ಲಿ? ಒಂದೇ ಬೆಳೆ ಉಳ್ಳಾಗಡ್ಡೆನೂ ಒಂದೇ ಬೆಳೆನ ರೀ, ಕಬ್ಬನ್ನು ಒಂದೇ ಬೆಳೆ, ದ್ರಾಕ್ಷಿನೂ ಒಂದೇ ಬೆಳೆ ರೀ, ಎಲ್ಲವೂ ಒಂದೇ ಬೆಳೆ. ಒಂದೇ ಬೆಳೆ. ಆಮೇಲೆ ನಾವು ಕಬ್ಬು ತೊಗೊಂಡು ಮತ್ತೆ ಗೊಂಜಾಳ ಹಾಕ್ತೇವಲ್ಲ ರೀ. ಗೊಂಜಾಳ ಅದು 1 ಎಕರೆಗೆ 30-40 ಕ್ವಿಂಟಲ್ ಬರ್ತದೆ. ಮತ್ತು ತರಕಾರಿನೇ ಬೆಳಿತೀರಿ? ತರಕಾರಿ ಮನೆ ಪೂರ್ತಕ್ಕೆ ನಾವು ಬೆಳ್ಕೋತೇವೆ, ಮಾರಾಕ ಹೋಗಲ್ಲ ಅದನ್ನು ರೀ. ಅದನ್ನು ಮಾರಂಗಿಲ್ಲ? ಇಲ್ಲ ರೀ, ನಮ್ಗೆ ಎಷ್ಟು ಬೇಕಾದ ತರಕಾರಿ ಬೆಳ್ಕೋತೇವೆ ಮನೆಯಾಗ ರೀ. ಅಂದ್ರೆ ನೀವು 50 ಎಕರೆ ಜಮೀನಿನಲ್ಲಿ ಮೊದಲೇ ಬೋರ್ವೆಲ್ ಹಾಕ್ಸಿದ್ರು ಅಥವಾ ಆನಂತರದಲ್ಲಿ ಇದು ಮಾಡಿದ್ರ? ನಮ್ಮದು ಆ್ಯಕ್ಚುಲಿ ಮೊದಲು ನಮ್ಮದು 14 ಎಕರೆ ಜಮೀನು ರೀ. ಅದು ನಾವು ಬಂಗಾರ ಮನುಷ್ಯ ಪಿಚರ್ ನೋಡ್ಕೊಂಡು ಬಂದ ನಂತರ ರೀ, ನಾವು ಬಾಯಿ ಕಡಿದ್ವಿ, ನೀರು ಬೀಳಿಲ್ಲ ರೀ. ಆಮೇಲೆ ನಾನೇ ಸ್ವಂತ ಮದ್ರಾಸ್ಗೆ ಹೋಗಿ ತಮಿಳ್ನಾಡಿಗೆ ಹೋಗಿ ಗಾಡಿ ತಂದೀನಿ, ಬೋರ್ನ ಗಾಡಿ ರೀ. ತಂದು ಬೋರ್ ಹಾಕ್ಸಿದ್ದೀವಿ ರೀ, ಅಲ್ಲಿ ನೀರು ಆಗಲಿಲ್ಲ. 10-12 ಬೋರ್ ಹಾಕ್ಸಿದ್ದೀವಿ ರೀ, ಬಟ್ ನೀರು ಆಗಲಿಲ್ಲ. ಏನಪ್ಪಾ ನಮ್ಮ ಮನೆ ಬರತ್ತೆ ಕಡೆಗೆ ಲಾಸ್ಟ್ಗೆ ಒಂದು ಇಂಚು ಬಿತ್ತಿರ ನೀರು, ಒಂದು ಇಂಚಿನಲ್ಲೇ ದ್ರಾಕ್ಷಿ ಹಚ್ಚಕ್ಕೆ ಬರ್ತದೆ ತಿಳ್ಕೊಂಡು 70 ಗಂಟೆಗೆ ನಾನು ದ್ರಾಕ್ಷಿ ಹಚ್ಚಿದ್ದೀನಿ ರೀ. ಫಸ್ಟ್ 14 ಎಕರೆದಾಗ ರೀ. ಮುಂದೆ ಅದು ಹೊಲ ನಮ್ಮೂರಿಂದ 10 ಕಿಲೋಮೀಟರ್ ದೂರ ಇತ್ತಿರ. ಅದೇನೋ ನಮ್ಗೆ ಊರಲ್ಲೇ ಒಂದು ಸ್ವಲ್ಪ ಪಾಲಿಟಿಕ್ಸ್ ಬಂದು ಜಗಳಾಗನ ಅದನ್ನು ಕನಾಕಲ್ಲಿ ಬತ್ತಲ್ಲ ನಮ್ಗೆ ರೀ. 2003-2004 ಇವ್ರು ನಾವು ಆನಂತರ ಈ ನಮ್ಗೆ ಪುಟ್ಟರಾಜ ಗವಾಯಿ ಮಠದಿಂದ ಮಲ್ಲಿಕಾರ್ಜುನ ಅವರು ನೀರಾವರಿ ಸಚಿವರು ಅಂತ ಪ್ರಸಿದ್ಧ ಆಗಿದ್ದಾರಲ್ರಿ, ಕರ್ಕೊಂಡೋಗಿ ತೋರಿಸಿದೆವು. ಅವರಿಲ್ಲ ನೀ ಏನು ಬೋರ್ ಹಾಕಬೇಡ ಏನು ಹಾಕಬೇಡ್ರಿ, ಇನ್ನೆರಡು ಮೂರು ವರ್ಷಕ್ಕೆ ನಿಮಗೆ ಲಿಫ್ಟ್ ಇರಿಗೇಷನ್ ಆಗಿ ನಿಮ್ಗೆ ನೀರು ಹಾಕೈತೆ ಅಂದ್ಕ ನಾವು ಬೋರ್ ಹಾಕಲಿಲ್ಲ ರೀ. ಅದೇ ಒಂದೂವರೆ ಇಂಚಿನ ಮ್ಯಾಗ ದ್ರಾಕ್ಷಿ ಅಲ್ಲಿ 2 ಎಕರೆ ಇತ್ತು ಅಲ್ಲಿ. ಆ ಜಮೀನು ಆಮೇಲೆ 2000 ಇಸವಿಗೆ ಅದನ್ನು ಜಮೀನು ಕೊಟ್ಟು ಇಲ್ಲಿ 30 ಎಕರೆ ಮತ್ತು ಆಮೇಲೆ 10 ಎಕರೆ 8 ಎಕರೆ ಇವತ್ತನ್ನೆಲ್ಲ ಮತ್ತೆ ತೊಗೊಂಡಿವಿ ಲ್ಯಾಂಡ್ ತೊಗೊಂಡೆಲ್ಲ ನೀರಾವರಿ ಮಾಡಿದ್ದೇವೆ ರೀ. ಅದು ನೀರಾವರಿ ಅಂದ್ರೆ ನಮ್ಮಲ್ಲಿ ಒಂದು ಎಲ್ಲರೂ ಕಟ್ಟಿಂಗ್ದಾಗ ಮಾಡ್ತಾರೆ ನೀರಿನ ಇದು ಹೊಂಡ ರೀ. ನಾವು ಹೊಂಡೆನ ಮ್ಯಾಗ ನೆಂತಲ್ಲಿ ಕಟ್ಸೀನಿ ರೀ, 60 ಫುಟ್ ಆಗಲೈತಿ ನಮ್ಮ ರೌಂಡ, 30 ಫುಟ್ ರೌಂಡ್ ಇದೆ ರೀ, 12 ಫುಟ್ ಹೈಟ್ ಐತಿ ರೀ. ನಮ್ಮ ಬಾಯಿಂದ ಬರೋ ಮತ್ತು ಬೋರ್ನ ನೀರು ಬಂದೆಲ್ಲ ಅಲ್ಲೇ ಸ್ಟಾಕ್ ಹಾಕೋ ರೀ. ಕೃಷಿ ಹೊಂಡ ಸ್ವಂತ ಕಟ್ಸಿವ್ರ. ಮತ್ತೆ ಸರ್ಕಾರದ ಸೌಲಭ್ಯ ತಗೊಂಡು ಕೃಷಿ ಹೊಂಡ ಮಾಡಿ, ಕೃಷಿ ಹೊಂಡ ಅವರು ಭೂಮಿಯಲ್ಲಿ ಮಾಡ್ತಾರೆ ರೀ, ಮ್ಯಾಗ ಅಂತಲ್ಲ ಕೊಡೋದಿಲ್ಲ. ನಾವು ಓರೇಟ್ ಟ್ಯಾಂಕ್ ಮಾಡ್ಕೊಂಡವ್ರು ನೆಲ ಭೂಮಿ ಮ್ಯಾಗ ರೀ, ಭೂಮಿ ಮೇಲೆ ಅವ್ರು ಭೂಮಿ ಒಳಗೆ ಕೊಡ್ತಾರೆ ರೀ. ಮತ್ತು ಭೂಮಿ ಒಳಗೆ ಮಾಡ್ಕೊಂಡ್ರೆ ಮತ್ತೆ ನಮ್ಮ ಕರೆಂಟ್ ಸಹ ಮತ್ತೆ ಬೇಕಲ್ಲ ರೀ, ಇದು ನಮ್ಮ ಕರೆಂಟ್ ಬೇಕಾಗಿಲ್ಲ ರೀ. ಹೆಚ್ಚು ಕಡಿಮೆ ನಮ್ಮದು 40 ಎಕರೆ ನೀರು ಈ ತಾಕಿಂದ ನೀರು ಉಂತೈತಿ, ಕರೆಂಟ್ ಬೇಡ ಏನು ಬೇಡ, ತಾನೇ ಬಿಟ್ಟು ಹೋಗ್ಬಿಡ್ತಾರೆ ರೀ. ಎಕ್ಸೆಪ್ಟ್ ದ್ರಾಕ್ಷಿ ಮಾತ್ರ ಡ್ರಿಪ್ ಗಟ್ಟೆ ನೀರು ಮೋಟರ್ ಚಲೋ ಮಾಡ್ತೀವಿ ರೀ, ಉದಕ್ಕಿಲ್ಲ ನೀರು ತಾನೇ ಹೋಗುತ್ತೆ ರೀ. ವರ್ಷ ಪೂರ್ತಿ ನೀರು ಸಿಗುತ್ತೆ? ಹಾಂ ಸಿಗುತ್ತೆ ರೀ, ಯಾಕಂದ್ರೆ ಕೆನಾಲ್ ಕವಲಿಯಿಂದ ನೀರು ಅನುಕೂಲ ಆಗಿದೆ ರೀ. ಅಲ್ಲಿ ಮತ್ತೆ ಆಮೇಲೆ ಇವರು ಅಜ್ಜವ್ರು ಹೇಳ್ದಂಗೆ ಮತ್ತೆ ನಮ್ಗೆ 2004 ಮತ್ತೆ ನೀರು ಹರಿತಲ್ಲ ರೀ, ನೀರಿನ ಅಂತರ್ಜಲ ಸಾಕಷ್ಟು ಆಗಿದೆ. ಅವಾಗ ಮತ್ತೆ ನಾವು ಪುಟ್ಟರಾಜ್ಗವ್ರಿಗೆ ಕರ್ಸಿ ಅಲ್ಲಿ ನಾವು ತುಲಾಭಾರ ಮಾಡಿದ್ದೀವಿ. ಯಾಕಂತಂದ್ರೆ ನೀರು ಬಂದಿಂದ ನಾವು ತುಲಾಭಾರ ಮಾಡ್ತೇವತ್ತಿ ಅಜ್ಜಾರಿಂದ ಬಿಳ್ಕೊಂಡು ಹೋಗಿದ್ದೇವೆ ನಾವು ಗದಗಿಗೆ ಬಂದು, ಅದನ್ನು ನಾವು ಬಿಳ್ಕೊಂಡಿದ್ದು 10 ವರ್ಷ ಹೋದ್ರೆ ಅದು ಸರ್ಕಾರದ ಯೋಜನೆ ಆಗಲ್ಲ ಆಗಬೇಕಲ್ಲ ರೀ. 2004 ಅದು ನೀರು ಆದ ನಂತರ ಅಜ್ಜಾರ ಕರ್ಕೊಂಡೋಗಿ ಮತ್ತೆ ತುಲಾಭಾರ ಮಾಡಿ ಮತ್ತೆ ಅನ್ನಪ್ರಸಾದ ಮಾಡಿದ್ವಿ ಎಲ್ಲ ಇವ್ರಿಗೆ ರೀ. ಅವಾಗಿಂದ ಅನುಕೂಲ ಆಗೈತೆ ರೀ, ಈಗ ಪೂರಾ 50 ಎಕರೆ ನೀರು ಇವತ್ತು ಆಯ್ತೈತೆ ರೀ. ಈಗ ನೀರು ಚೆನ್ನಾಗಿದೆ ರೀ, ಗ್ರೌಂಡ್ ಲೆವೆಲ್ನಾಗ 40 ಎಕರೆ ನೀರು ಹೊಂದೈತೆ ರೀ. ಇನ್ನು ಮೋಟ್ರ್ ಇಲ್ಲಾರ್ದನ ರೀ, ಇದು ಅಷ್ಟು ಆ ತಾಕಿ ಹೋಗಿ ಬೀತೈತಲ್ಲ ರೀ, ತಾಕಿಗೆ ಬಿದ್ದು ನೀರು ನಾವು ಬರೀ ಅದನ್ನ ಒಂದು ಚೆಂಬರ್ ಮಾಡಿ ಬಿಚ್ಚಿಬಿಟ್ಟು ಅಂದ್ರೆ 4 ಎಕರೆ ನೀರು ಬರ್ತೈತೆ ರೀ. ಅದ್ರ ದ್ರಾಕ್ಷಿ ಮಾತ್ರ ಡ್ರಿಪ್ ಮುಖಾಂತರ ಒದಿಸ್ತೀವ್ರಿ. ಮತ್ತೆ ಈ ಸಮಗ್ರ ಕೃಷಿಯಲ್ಲಿ ತಾವು ಮತ್ತೇನೇನು ಮಾಡಿದ್ರಿ? ಮತ್ತೆ ಇವ ನಾವು ಬೇಕಾಗದ ನೀವು ದ್ವಿದಳ ಧಾನ್ಯ ಅಂತ ನಮ್ಗೆ ಬೆಳೆಯಕ್ಕಾಗಲ್ಲ, ಯಾಕಂತಂದ್ರೆ ನಮ್ಮದಲ್ಲಿ ಮನೆ ಬೇಕಾಗಷ್ಟು ಜೋಳ ಗೋಧಿ ಅವ್ರಿ ಎಲ್ಲ ಬೆಳ್ಕೋತೀವಿ. ಸಿರಿಧಾನ್ಯ ಏನಾದರೂ ಬೆಳಿತೀವಿ? ಇಲ್ಲ ಇಲ್ಲ ಬೆಳೆಯಾಗದಲ್ರಿ, ಸಿರಿಧಾನ್ಯ ಏನು ಇಲ್ಲ. ನಾವು ತಿಪ್ಪಿ ಗೊಬ್ಬರದನ್ನ ಅಂದ್ರೆ ವರ್ಷ 1 ಎಕರೆ ಹಾಕೋತೀವಿ ಗೊಬ್ಬರ ರೀ. 40 ಎಕರೆ ಗೊಬ್ಬರ ಹಾಕ್ಬೇಕಂದ್ರೆ ಈ ದನಗಳಿಗೆ ಇಲ್ಲ ಯಾರೂ ರೀ, ಯಾರು ದನಗ ಕಟ್ಟಕ್ಕೆ ಬಲ್ಲತ್ತಾರೆ. ಯಾಕಂತಂದ್ರೆ ಎಲ್ಲರೂ ಮಕ್ಕಳು ಹುಟ್ಟಿದವ್ರು ಎಲ್ಲರೂ ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕತ್ತಾರೆ. ಕರೆ ಇಂಜಿನಿಯರ್ ಆಗಿ ಡಾಕ್ಟರ್ ಆಗಿ ಮುಂದೆ ಏನು ಮಾಡ್ತಾರೆ ಹೊಲ್ದಾಗ ಬೆಳಿಲಿಕ್ಕತ್ತಂದ್ರೆ ಇವರು ಎಲ್ಲ. ಈಗ ನಾವೆಲ್ಲ ಸಾವಯವ ಬಿಟ್ಕೀಸ್ರಿ, ಇವು ಕೀಟನಾಶಕ ಹೊಡಿತೇವಲ್ಲ ರೀ, ರಾಸಾಯನಿಕ ಗೊಬ್ಬರ ಕೀಟನಾಶಕ ಹೊಡಿಯೋದ್ರಿಂದ ಭೂಮಿ ಎಲ್ಲ ನಾಳೆಗೆ ನಾಶ ಆಗತ್ತೆ ರೀ, ಪರಿಸರನ ಹಾಳಾಗತ್ತೆ ರೀ. ಅದಿನ್ನೂ ಜನಕ್ಕೆ ತಿಳ್ತಾ ಇಲ್ಲ, ಯಾಕಂದ್ರೆ ನಾವು ಕೈ ಮೊಸರು ಆದರೆ ಬಾಯಿ ಮೊಸರು ಎಂದು ಹಾಡ್ಯಾಡ್ಯಾರ ರಾಜಕುಮಾರ. ಹೌದು, ಕೈ ಕೆಸರು ಆದಾಗ ಬಾಯಿ ಮೊಸರು ಇತ್ತು ರೀ. ಮತ್ತು ದನಗಳು ಕಟ್ಕೇಶನ್ ನಾವು ಗೊಬ್ಬರ ಮಾಡ್ಲಿಕ್ಕಂದ್ರೆ ಭೂಮಿ ಎಲ್ಲ ಹಾಡಾಕತ್ತೆ ರೀ. ಅದನ್ನ ಜನಕ್ಕೆ ದಿನ ಅನ್ನ ತಿಳಿತಾ ಇಲ್ಲ, ಅದು ಇನ್ನೂ ಏನು ತಿಳಿತೈತೆ ತಿಳಿತೈತಿ. ಅವ್ರು ತಿಳಿದ್ರೆ ನಾವು ಇನ್ನೊಂದು 10 ವರ್ಷ ನಾವಿಂದ ನಾವು ಕೀಟನಾಶಕ ಹೊಡ್ಕೋತ ಹೋದೇವು ಅಂದ್ರೆ ಇಲ್ಲ. ಈಗಾಗಲೇ ಸಾಕಷ್ಟು ಜನಕ್ಕೆ ಗೊತ್ತಾಗೈತಿ, ಎಲ್ಲ ರೈತ ಬಾಂಧವ್ರಿಗೆ ಮನದಟ್ಟು ಆಗ್ಯದ. ಪ್ರತಿಯೊಬ್ಬರು ಈಗ ನಮ್ಮ ಆಕಾಶವಾಣಿಗೂ ಅವ್ರು ಕೇಳ್ತಾರೆ ಸಾವಯವ ಕೃಷಿ ಪದ್ಧತಿ ಯಾವ ಥರ ಅಳವಡಿಸ್ಕೋಬೇಕು, ಇದ್ರ ಬಗ್ಗೆ ಭಾಳ ಚರ್ಚೆನೂ ನಡೆದವು. ಬರೀ ಕೇಳ್ತಾರೆ, ಕರೆ ಅಲ್ಲಿ ಮಾಡಬೇಕು, ಯಾಕಂದ್ರೆ ನಾವು ಸ್ವತಃ ದನ ಕಳ್ಕೊಂಡು ಕಟ್ಟಬೇಕು ರೀ. ಕಟ್ಟಿ ಸ್ವಂತ ನಮ್ಮ ಕೈ ಹಂಡಿ ಬೆಳೆದ್ರ ಅದಕ್ಕೆ ಗೊಬ್ಬರ ಆಕತಿ. ಸಾವಯವ ಗೊಬ್ಬರ ನಾವು ಮಾಡ್ಬೇಕಂತಂದ್ರೆ ಯಾರಾದ್ರೂ ಬೆಳೆ ತಂದಿದ್ದು ಪರಿಪೂರ್ಣವಾಗಿರಂಗಿಲ್ಲ ರೀ, ಅವ್ರು ತಮ್ಮ ಮನಸ್ಸಿಗೆ ಮನ್ನಾಗ ಮಾಡಿ ಸ್ವತಃ ಕೈ ಕೆಸರಾದ್ರೆ ಬಾಯಿ ಮೊಸರು. ಯಾಕಂತಂದ್ರೆ ರಾಜಕುಮಾರ್ ಅವರ ಬಗ್ಗೆ ಮನಸ್ಸಿನ ಹಾಡಿದ್ದಾರೆ, ಯಾಕಂದ್ರೆ ಆ ಪಿಕ್ಚರ್ ನೋಡಿ ನಾವು ಜೀವನದಲ್ಲಿ ಏನಿಲ್ಲಾರ್ದ ನಾವು ಜೀವ ಇದ್ದವರು ಇವತ್ತು ನಾವು ಇವತ್ತಿನ ತರಗಿ ಕೊಟ್ಟಗಡ್ಲೆ ಅಲ್ಲಿ ಉತ್ಪನ್ನ ತೆಗಿತೀವಿ ಹೊಲ್ದಾಗ ರೀ. ಭಾಳ ಸಂತೋಷ. ಬಗಲ್ತನ ಲಾಸ್ ಐತೆ ಅಂತ ಹೇಳ್ತಾರೆ ರೀ, ಸ್ವಂತ ದುಡಿಯಂಗ ಲಾಸ್ ಐತೆ ರೀ. ಶ್ರಮ ವಹಿಸಿ ದುಡಿದ್ರೆ ಯಾವ್ದ್ರಲ್ಲೂ ಲಾಸ್ ಇಲ್ಲ, ಎಲ್ಲಕ್ಕೂ ಲಕ್ಷ ಲಾಭ ತಗೋ. ಎಲ್ಲರೂ ಇವತ್ತು ನೌಕರಿ ಮಾಡೋಕ್ಕೂ ಲಕ್ಷ ಕೊಡ್ಬೇಕಾದ್ರೆ ನೀವು ಅಲ್ಲಿ ನೌಕರಿ ಮಾಡ್ತೀರಿ. ಹೌದು, ನಾವು ವ್ಯವಸಾಯ ಮಾಡ್ಬೇಕಾದ್ರೆ ಲಕ್ಷ ಕೊಡ್ಬೇಕಲ್ಲ, ಯಾವ ಬೆಳೆ ಹಾಕ್ಬೇಕು ಯಾವಾಗ ಹಾಕ್ಬೇಕು ಏನು ಹಾಕಿದ್ರೆ ನಮ್ಗೆ ಬೆಳೆ ಬರ್ತೈತೆ ಅಂಬೋದು ನಮಗೂ ಧ್ಯಾನ ಬೇಕಲ್ರಿ. ಸುಮ್ಮನೆ ಯಾರು ಹೇಳಿದ್ರೆ ಮಾಡಿದ್ರೆ ಅದು ಒಕ್ಕಲ್ತನ ಆಗಲ್ಲ. ನಮ್ಗೆ ಏನ ಇವೆಲ್ಲ ಇನ್ವೆಸ್ಟ್ ಮಾಡಿದವಲ್ಲ ರೀ, ಯಾವ ಇಂಜಿನಿಯರ್ ಕರೆಸಿಲ್ಲ ನಾನು, ಯಾರನ್ನೂ ಕರೆಸಿಲ್ಲ ನಾವು ಸ್ವಂತ ನಮ್ಮನ್ನ ನಾವು ಬಿಲ್ಡಿಂಗನ್ನು ಕಟ್ಸಿವ್ರಿ, ನೀರಿನ ತಾಕಿನೂ ಎಲ್ಲರೂ ರೀ. ನಮ್ಮ ಬ್ಯಾಂಕಿನಿಂದ ಡಿಸಿಸ್ ಬ್ಯಾಂಕಿಂದ ಸಾಲ ಕೊಡೋದು ತಿಳ್ಕೊಳಕ್ಕೆ ಹೋದ್ರೆ ಅವ್ರು ಕೊಡಲಿಲ್ಲ. ಅವರು ಏನು ನಿಮ್ಮ ಟ್ಯಾಕಿ ಕಟ್ಟಕ್ಕಾಗಲ್ಲ ತೆಗಿಸಿ, ನಾವು ಸ್ವಂತ ಕಟ್ಟಿಸಿ ಮತ್ತು ಇಂಜಿನ್ ತರ್ಸಿ ತೋರಿಸಿದ್ರೆ ಹೆಂಗೆ ಕಟ್ಟಿ ಅಂತ ಕೇಳಿದ್ರೆ ಅವರು ಕಟ್ಟಿ ನೋಡತ್ತೆ ಇದ್ದೇವೆ ರೀ. ಅವ್ರು ಇಂಜಿನಿಯರ್ಗೆ ಆಗಬಾರ್ದು, ಯಾಕಂತಂದ್ರೆ ನಾವು ಥಿಯರಿ ಪ್ರಾಕ್ಟಿಕಲ್ ಮ್ಯಾಗ ಹೋಗೋರು ಅವರು, ಮತ್ತೆ ನಮ್ಮದು ಸ್ವಂತ ಐತಲ್ಲ ರೀ, ಸ್ವಂತ ಅನುಭವ ಇಲ್ಲಿ ಅನುಭವ ಹಂಚ್ಕೊಂಡು ಕೇಸಿ ನಾವು ಟ್ಯಾಕಿ ಕಟ್ಟಿದ್ದಕ್ಕೆ ಬಂದು ಎಲ್ಲರೂ ಬಂದು ನೋಡ್ತಾರೆ ಇವತ್ತಿನ ತಕ್ಕ ರೀ. ಯಾಕಂದ್ರೆ 50 ಎಕರೆ ನೀರು ಹಾಯ್ತೈತೆ ಅಂದ್ರೆ ಟ್ಯಾಕಿ ಒಳಗೆ ರೀ, ಸಾಮಾನ್ಯ ಮಾತಲ್ಲ ಅದು, ಯಾಕಂದ್ರೆ 50 ಎಕರೆಗೆ ನಾವು ನೀರನ್ನು ಪೂರೈಸ್ತಾ ಇದೀವಿ ಅಂತಂದ್ರೆ ಅದು ಇವತ್ತಿನ ಇದಕ್ಕೆ ಭಾಳ ದೊಡ್ಡ ವಿಷಯ. ಓರೇಟ್ ಹಾಕಿ ಆದಾಗ ನಮಗೆ ಬೇಕಾದಾಗ ನೀರು ಬರ್ತದೆ ಸರ್. ಮತ್ತು ನಮ್ಗೆ ಒಳಗೆ ಭೂಮಿ ಒಳಗೆ ಮಾಡಿದೆ ಅಂತಂದ್ರೆ ಮತ್ತೆ ಅದಕ್ಕೆ ಕರೆಂಟ್ ಬೇಕು ಸರ್. ನೀರು ನಮ್ಗೆ ಹಾಯೋದಲ್ಲ, ಕರ್ಸೋರು ಆಗೋಲ್ಲಕ್ಕೆ ಆಗಿನ ಕಾಲ ನಾನು 99 ವಿಷಯವಾಗಿ ನಾನು ನೀರಿನ ತಗೇನೆ ಕಟ್ಬಿಟ್ಟೇನೆ ರೀ ಮೊದಲು. ನಾನು ಯಾರು ಇಂಜಿನಿಯರ್ ಕರೆದಿಲ್ಲ, ನಾವು ಸ್ವಂತ ನಮ್ಮ ಪ್ಲಾನ್ ಮ್ಯಾಗೆ ಮಾಡಿದ್ದೇವೆ. ಯಾಕಂದ್ರೆ ತಲೆ ಒಂದು ಕೊಟ್ಟಾನೆ ಅದನ್ನು ಉಪಯೋಗಿಸ್ಕೊಂಡು ಮಂದಿಗೆ ಉಪಯೋಗ ಮಾಡಿದ್ದೇವೆ. ಎಷ್ಟು ಖರ್ಚು ಬಂತು ರೀ ಅದಕ್ಕೆ? ಆವಾಗಿನ ಕಾಲದಾಗ ಸ್ವಲ್ಪ ಮಂದಿ, ಯಾಕೆ 300,000 ಬಂತು ಸರ್ ಅವಾಗ. ಅವಾಗೆಲ್ಲ ಸಿಮೆಂಟ 20-30 ರೂಪಾಯಿ, ಒಂದು ಸಾವಿರ ರೂಪಾಯಿ ಒಂದು ಟಿಪ್ಪರ್ ಉಸುಕ ತಂದು ಹಾಕ್ತಿದ್ರು. ಲೇಬರ್ ಚಾರ್ಜ್ 2 ರೂಪಾಯಿ ಆಯ್ತು ರೀ. ಈ ಲೇಬರ್ ಚಾರ್ಜ್ 1,000 ರೂಪಾಯಿ ಆಗೈತೆ ಸರಿ ಕಟ್ಟೋರು. 2 ರೂಪಾಯಿ ಕಟ್ಟಿದ್ದೀವಿ ನಾವು. ಮತ್ತೆ ಎಲ್ಲನೂ ಎಷ್ಟು ಪಟ್ಟು ಹೆಚ್ಚಾಗೈತೆ ಅಂದ್ರೆ ಅದು ಹೇಳಕ್ಕೆ ಆಗೋದಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ರೈತರಿಗೆ ರೀ, ಎಲ್ಲರೂ ದೇಶದಾಗ ಎಲ್ಲ ದೇಶದ ಬೆನ್ನೆಲುಬು ರೈತ ರೈತ ಅಂತ ಹೊಗಳ್ತಾರೆ, ಬರೀ ಭಯ ಹೊಗಳ್ತಾರೆ ರೀ. ಆದ್ರೆ ರೈತರಿಗೆ ಏನು ಕೊರತೆ ಏನು ಅನ್ನೋದು ಇವತ್ತಿನ ತನಕ ಯಾರು ಕಂತಿಯಂಗಲ್ಲ. ಯಾಕಂತಂದ್ರೆ ಈಗ ನಮ್ಮ ಮಾಲು ಬೆಳೆದೇವೆ ಸರ್. ಈಗ ಈಗ ನಮ್ಮ ಆ್ಯಕ್ಚುಲಿ ನಾನು ಸ್ವಂತ 40 ಟನ್ ಈಗ ಈ ಸಲ ಆಗಂಗಿಲ್ಲ. ಯಾಕಂದ್ರೆ ಈ ಸಲ ಈಳ್ ಕಡಿಮೆ ಇದೆ ರೀ, ದ್ರಾಕ್ಷಿದ ರೋಗ ಮಳೆ ಆಗಿ ಒಂದು ಸ್ವಲ್ಪ ಈಳ್ ಕಡಿಮೆ ಆಗಿದಾವ ರೀ. ಹೆಚ್ಚೆಷ್ಟು ಒಂದು ಕೆಜಿಗೆ 300 ರೂಪಾಯಿ ಮಾಡಿದ್ರೆ ಲಾಭ ಐತೆ ರೀ. ಈಗ ಅದು ಈಗ 100-200 ರೂಪಾಯಿ ಮಾಡಿದ್ರೆ ನಮ್ಗೆ ಅದು ಲಾಸ್ ಐತೆ ರೀ. ಮತ್ತು ಇನ್ನು ಲಾಸ್ ಐತಿದ್ದು ಬಿಟ್ಟರೆ ಮತ್ತೆ ಮಾಡೋ ಹೆಂಗೆ ರೀ? ಮತ್ತು ನಮಗೆ ಈಗ ಅಟ್ಲೀಸ್ಟ್ ನಮ್ಮ ಮನೆಗೆ 10 ಮಂದಿ ಇದೆ, ಒಂದು 10 ಮಂದಿ ಪಗಾರ ಹೊರಗಿನ ಅವ್ರಿಗೆ ಗೀತ ಇಟ್ಕೊಂಡು ವಾರ 1,25,000 ಕೊಡ್ತೀವಿ ರೀ. ನಮ್ಮ 10 ಮಂದಿಗೆ ಒಂದು 10,00,000 ಉಳಿಬೇಕಲ್ಲ ರೀ, ಅಂದ್ರೆ ಲಾಭ ಆತೀವಿ ರೀ. ಆದ್ರೆ ನಮ್ಗೆ ಆ್ಯಕ್ಚುಲಿ ನಾವು ಸ್ವಂತ ದುಡ್ಡಿಂದ ಲಾಭ ಆಗಿ ರೀ, ನಮ್ಮ ಕೈ ಮ್ಯಾಗೆ 50 ಎಕರೆ ಜಮೀನು ಕಳಿಸ್ಕೊಂಡು 14 ಎಕರೆ ಮಾರಿ 10 ಎಕರೆ. ಈಗ ನಾವು ಮೊದಲು ಒಂದು 33,000 ಬೇಕು ತೊಗೊಂಡೇನು ರೀ. ಆಮೇಲೆ 3 ವರ್ಷ ಆನಂತರ 55,000 ಕೊಟ್ಟು ತೊಗೊಂಡೇವ್ ರೀ. ಈಗ 20 ವರ್ಷ ಆದಂದ್ರೆ ಮೊನ್ನೆ 15,00,000 ಕೊಟ್ಟು ತೊಗೊಂಡೇವ್ರಿ. ಬಂದಂತ ಲಾಭದಲ್ಲಿ ಮತ್ತೊಂದು ಅರಿಬಿ ಅಂಗಡಿ ಹಾಕಿ ಕೋಲಾರದಾಗ ರೀ, ಹೋಲ್ಸೇಲ್ ಆಗ 21% ಅಂತ ಹಾಕಿದೇವ್ ರೀ. ಅಂದ್ರೆ ನಮ್ಮ ಮಕ್ಕಳಿಗೆ ಯಾಕಂದ್ರೆ ಅವ್ರಿಗೆ ಅದ್ರಾಗ ವ್ಯವಹಾರದಾಗ ಒಂದು ಸ್ವಲ್ಪ ಜ್ಞಾನ ಇರಲಿ ಅಂತ ಮಾಡಿದೇವ್ರಿ. ಆದ್ರೆ ಎಲ್ಲರೂ ಮಕ್ಕಳು MBBS ಕಲಿಸ್ತೀನಿ, ITI ಕಲಿಸ್ತೀನಿ ಅಂತ ಕಲಿಸ್ತೀನಿ. ಮತ್ತೆ ಅವರೆಲ್ಲ ಕಲ್ತಾರೇನು ರೀ? ಅವರು ಎಲ್ಲರಿಗೆ ಐಟಿಐ ಎಕ್ಸ್ಟೆಂಡ್ ಮಾಡಿಸಿದ್ರಿ, ಎಜುಕೇಶನ್ ಕೊಟ್ಟಿಸಿ, ಡಿಗ್ರಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಡಿಗ್ರಿ ಮಾಡಿನೂ ಈ ಒಕ್ಕಲ್ತನವನ್ನು ಮಾಡ್ತಾರೆ. ಯಾಕಂದ್ರೆ ನಮಗೆ ನಮ್ಮಲ್ಲಿ ದಿವಸ 20 ಆಳ್ಬೇಕು ಸರ್. ಮತ್ತು ಅವ್ರನ್ನ ಹೊರಕ್ಕೆ ಸಿಕ್ಕಿಸಿ 20 ಆಳು ನಾವು ಕಲ್ಲಿ ಕೊಟ್ಟರೆ ನಮಗೇನು ಲಾಭ ಆಗುತ್ತೆ ಅಲ್ಲ? ಒಂದೊಂದು ಸಮಯದಾಗ ನಿಮ್ಗೆ ಆಳು ಬೇಕಂದಾಗ ಊರಲ್ಲಿ ಸಿಗ್ತಾರೆ? ಹಾಂ, ಹೊರಗಿನ ತರ್ತೇವೆ ಸರ್. ಹೊರಗಿನಿಂದ ಎಷ್ಟು ಕೊಡ್ತೀರಿ ಗಂಡಾಳಿಗೆ? ಮತ್ತೆ ಗಂಡಾಳಿಗೆ ಈಗ ಸದ್ಯಕ್ಕೆ ಮಲ್ಲಕ್ಕೆ ಪಗಾರ ಕಡಿಮೆ ಮತ್ತೆ ಈ ಗಂಡಾಳಿಗೆ ಪಗಾರ 800 ರೂಪಾಯಿ ಆಗಿದೆ ಸರ್. ಈಗ ಒಂದು ದಿನಕ್ಕೆ ಕಲಿಸ್ ಸರ್, 4 ತಾಸಿಗೆ ಸರ್. 4 ತಾಸಿಗೆ ಹೆಣ್ಮಕ್ಳಿಗೆ 300 ರೂಪಾಯಿ ಆಗಿದೆ ಸರ್. ಮುಂಜಾನೆ ಅಂದ್ರೆ 6 ಬರ್ತಾರೆ ರೀ, 11 ಬಿಡ್ತಾರೆ ರೀ ಅವ್ರಿಗೆ ಹೆಣ್ಮಕ್ಳಿಗೆ 300, ಗಂಡು ಮಕ್ಳಿಗೆ 8 ಬಿಡ್ತಾರೆ, 1 ಬಿಡ್ತಾರೆ ಅವ್ರಿಗೆ 500 ರೂಪಾಯಿ ಸರ್. ಮೊದ್ಲಿನ 6 ಬಂದು 4 ಹೋದ ಸರ್, ಕಾಲು ಹೋದ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾರೆ. ಗಂಡು ಮಕ್ಳಿಗೆ ಇದ್ರೆ ಬಸ್ಪ ಆಗೈತಿ, ಅಕ್ಕಿ ಗೋಧಿ ಕೊಡಕತ್ತಾರ. ಮತ್ತೆ ಅದು ಇಲ್ದವರಿಗೆ ಅನುಕೂಲ ಆಗುತ್ತೆ ಏನು? ಈ 2 ಎತ್ತಿನ ಒಕ್ಕಲ್ತನ ಮಾಡ್ತಾರೆ, ಅವರೇ ಬಿಡೋರು. ಯಾಕಂತಂದ್ರೆ ರೀ, ಈಗ ನಾವು ಬೆಳೆದಂಥ ಬೆಳೆಗೆ ಆದಾಯ ಬಂದ್ರೆ ನಾವು ಶ್ರೀಮಂತ ಹಾಕಿವ್ ರೀ. ಈಗ ಈರುಳ್ಳಿ ಸರ್, ನಾವು ಈಗ ಪರ್ ಕ್ವಿಂಟಲ್ ರೀ ಈಗ 15-2,000 ರೂಪಾಯಿಕ್ಕಿಂತ ಮ್ಯಾಗ ಮಾಡಿದಾಗ ನಮ್ಗೆ ಲಾಭ ಆಗತ್ತೆ ಅದು. ಮತ್ತು 300-400 ಮಾಡಿದ್ರೆ ಅದು ಕಷ್ಟ ಬರೋಣ ಸರ್. ಏನು ನೋಡಿದ್ರೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಹೆಚ್ಚಾಗಿ ಒಂದು ಧಾರಣೆ 10 ರೂಪಾಯಿ ಆಗೈತೆ, ಈಗ 8 ಧಾರಣೆ ಆಯ್ತಾರೆ. ನೀವು ಬೆಳಿಬೇಕಾದ್ರೆ ಎಷ್ಟು ತ್ರಾಸ ಐತೆ ಎಂಬುದು ರೈತರಿಗೆ ಗೊತ್ತೈತೆ ರೀ. ಜೋಳನ ಬೆಳಿತೀವಿ ರೀ, 1 ಎಕರೆಗೆ 12-3-4 ಚೀಲ ಜೋಳ ಬೆಳಿತಾವೆ ರೀ. ಒಂದು ಚೀಲ ಜೋಳಕ್ಕೆ ಇವತ್ತಿನ ತಾರೀಕು ಗೌರ್ಮೆಂಟ್ ರೇಟ್ 10,000 ರೂಪಾಯಿಕ್ಕಿಂತ ಕಮ್ಮಿ ಮಾಡಿದ್ರೆ ಲಕ್ಷ ರೈತರಿಗೆ ಲಾಸ್ ಐತೆ ರೀ. ಮತ್ತು ಇನ್ನು ಅನಿವಾರ್ಯ ಎಲ್ಲ ಮಂದಿ ಜೋಳ ಹಾಕಿಬಿಟ್ಬಿಟ್ರಿ ಈಗ ಅವರು ಜಾಗತ್ತೀವಿ. ನಾವು ಬೆಳೆದಾಗ ಧಾರಣೆ ಇಲ್ಲ, 10,000 ರೂಪಾಯಿ ಕೊಡು ಜೋಳ ಇವತ್ತು, ಬರೀ 3,000 ಕೊಟ್ಟರೆ ನಿಮ್ಗೆ ಜೋಳ ಕೊಡ್ತಾರೆ 1 ಕ್ವಿಂಟಲ್ ಸರ್. ಈಗ ಮತ್ತು 20,000 ರೂಪಾಯಿ ಲಾಸ್ ಆಗೋದಿಲ್ಲ ರೈತರಿಗೆ ಸರ್. ಅದನ್ನ ಬೆಳೆದು ಬಿಟ್ಬಿಡ್ತಾರೆ ಈಗ, ಬಿಟ್ಟರೆ ನಮ್ಗೆ ಮತ್ತೆ ಬೇರೆ ಹಾಕಿ ಹೋಗಿದ್ರೆ ಲಾಭ ಯಾವ್ದ್ರಾಗ ಬರುತ್ತೋ ಅದನ್ನು ಆ ಬೆಳೆಯನ್ನು ಬೆಳ್ಕೊತಾರೆ. ಮತ್ತೆ ಈಗ ಇದಕ್ಕೊಂಡಿದ್ದಾರೆ ತೊಗರಿ ಹೊಂಡಾರಿ, ತೊಗರಿ ಮಲ್ಲಿಗೆ 12,000 ರೂಪಾಯಿ ಐತಿ. ಈಗ ಹೋಸ ಮಾಡ್ಯಾರ ಸರ್ಕಾರದವರು ಖರೀದಿತಿ. ಮತ್ತು 7,000-12,000 ರೂಪಾಯಿ ನಮ್ಗೆ ಲಾಸಲ್ಲ ರೈತರಿಗೆ ರೀ. ಯೋಗ್ಯವಾದ ಬೆಲೆ ನಮ್ಗೆ ಸರ್ಕಾರದವ್ರು ಕೊಟ್ಟಿರತ್ತಂದ್ರೆ ಪ್ರತಿ ರೈತರು ನಾವು ಹಿಡ್ಕೊಂಡು ಹೇಳ್ತೀನಿ ಸರ್. ಪ್ರಾಮಾಣಿಕವಾಗಿ ದುಡಿದ್ರೆ ಅಂದ್ರೆ ರೀ, ಸರ್ಕಾರಕ್ಕೆ ಸಾಲ ನಾವು ಕೊಡ್ತೀವಿ ರೀ. ಈಗ ನಮ್ಮ ಈರುಳ್ಳಿ ರೇಟ್ ರೀ, ಈಗ 2,000 ಕೊಟ್ಟರೆ ತಿಕ್ಕೋರಿ. ಈಗ 2,000 ಅಂದ್ರೆ ನಮಗೆ 1.5-2 ಅಂದ್ರೆ ನಿಮ್ಗೆ 15-20 ಟನ್ ಬೈತೀವಿ. ಈಗ 7,00,000 ರೂಪಾಯಿ ಆಗುತ್ತೆ ಒಂದು 10 ಟನ್ನಿಗೆ ರೀ. ಅದೊಂದು 50 ಕ್ವಿಂಟಲ್ ಕ 3,00,000 ರೂಪಾಯಿ ಆಯ್ತು ರೀ. ನಮ್ಮದು ಒಂದು ಆದಾಯ ಖರ್ಚು ಒಂದು 60-70,000 ಆಗಿರ್ತೈತೆ ರೀ. ನಮ್ಗೆ 1-2,50,000 ರೂಪಾಯಿ ನಮ್ಗೆ ಆದಾಯ ಆಗತ್ತಲ್ಲ ಸರ್. ಮಾರ್ಕೆಟ್ಗೆ ನಾವು ನೀವು ಧಾನ್ಯ ಕೊಟ್ಟರೆ ನಾವು ರೈತರಿಗೆ ಲಾಭ ಐತೆ ರೀ. ಕಬ್ಬಿಗೆ ಮಾಡಿದಾರೆ ಅಲ್ಲರಿ 3,000 ರೂಪಾಯಿ ಅತ್ಯಕ್ಕೆ ನಿಗದಿತ ದರ ಮಾಡಿಬಿಟ್ಟು ಅದಕ್ಕೆ ಒಂದು ಒಳ್ಳೆ ಬೆಲೆ ಆದಾಯನೇ ಸಿಗ್ತೈತಿ. ರೈತರು ಖುಷಿ ಆಗ್ತಾರೆ. ಅದಕ್ಕೆ ನಾವು ದಯವಿಟ್ಟು ಅದನ್ನು ನಾವೆಲ್ಲರಿಗೆ ಬಿಡ್ಕೊಳ್ಳೋದು. ನಮ್ಮ ಬೆಳೆದಂಥ ಬೆಳೆಗೆ ನಿಗದಿತವಾದ ಬೆಲೆಯನ್ನು ಮಾಡುತ್ತೇವೆ. ಏಟು ಮಾಡ್ತೀರಿ ಮಾಡಿರಿ, ಯಾಕಂತಂದ್ರೆ ಯಾವ್ದು ಹೆಚ್ಚೈತೆ ಅದಕ್ಕೆ ಹೋಗ್ಕಾರೆ ರೈತರ. ನಾವು ಈಗ ಈರುಳ್ಳಿ ಬೆಳೆದಾಗ ನಮ್ಗೆ 200-300 ಮಾಡಿದ್ರೆ ಏನಾಗುತ್ತೆ ಸರ್? ನಮ್ಗೆ ನಮ್ಮ ಹೊಲ ಮಾರೋದಾಕತಿ. ಲಾಸ್ ಆದಾಗ ಒಕ್ಕಲ್ತನಕ್ಕೆ ಯಾರು ಇಷ್ಟಪಡಂಗಿಲ್ಲ, ಹಿಂಗಾಗಿ ಒಕ್ಕಲ್ತನಕ್ಕೆ ಬರಕ್ಕೆ ಒಲ್ಲತ್ತಾರ ರೀ. ಮತ್ತು ಈಗ ಕಮರ್ಷಿಯಲ್ ಮಾಡೋಕೆ ಹೋತಂದ್ರೆ ನಿಮ್ಮ ಮನೆಯಾಗ ಒಬ್ಬರು ನೌಕರಿ ಇದ್ದವರು ಒಕ್ಕಲ್ತನ ಮಾಡ್ತಿರತ್ತಂದ್ರೆ ನೀವು ಅಲ್ಲಿ ಪಗಾರ ತಂದು ರೊಕ್ಕ ತಂದು ಹಾಕ್ತೀರಿ, ಎಷ್ಟು ಆದಾಯ ಬರ್ತದೆ ನೀವು ಖರ್ಚು ಹಾಕಿ ನೀವು ಒಕ್ಕಲ್ತನ ಮಾಡೋಂಗಿಲ್ಲ ಮುಂದಷ್ಟು ಎಲ್ಲಿ ಲಾಭ ಬರ್ತೈತಿ ಜನ ಆ ಕಡೆ ಹೋಗ್ತಾರೆ ಹೋಗ್ತಾರೆ ಹೋಗ್ತಾರೆ. ಒಟ್ಟು ಎಲ್ಲ ಬೆಳೆದ ಬೆಳೆಗೆ ನಮ್ಮ ನಿಗದಿತವಾದ ಒಂದು ಬೆಲೆ ಬೇಕಾಗಿತ್ತು ನಮಗೆ ರೀ. ದಯವಿಟ್ಟು ತಮ್ಮ ಆಕಾಶವಾಣಿಯಿಂದ ಏನಾದರೂ ಸರ್ಕಾರಕ್ಕೆ ಗಮನಕ್ಕೆ ತಂದ್ರೆ ನಮಗೆ ಭಾಳ ಒಳ್ಳೆಯದಾಗತ್ತೆ, ನಾನು ನಿಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊತೇವೆ. ಖಂಡಿತ, ಯಾಕಂದರೆ ರೈತರು ಶ್ರಮಪಟ್ಟು ದುಡಿಯುವಾಗ ಸರ್ಕಾರ ಒಂದು ನಿಗದಿತ ಬೆಲೆಯನ್ನು ಮಾಡಿದಾಗ ಯಾವುದೇ ಬೆಳೆ ಇರಲಿ ಅವಾಗ ಬೆಳೆದಂಥ ರೈತರಿಗೂ ಅನುಕೂಲ ಆಗ್ತದೆ, ಮತ್ತು ಎಲ್ಲ ರೈತರೂ ಒಂದು ತಾವು ಶ್ರಮ ಪಟ್ಟಿದ್ದಕ್ಕೂ ಸಾರ್ಥಕ ಆಗ್ತದೆ. ಈ ದೃಷ್ಟಿಯಲ್ಲಿ ಸರ್ಕಾರನೂ ಇದ್ರ ಬಗ್ಗೆ ಸಾಕಷ್ಟು ಗಮನವನ್ನು ಹರಿಸ್ತಾ ಐತಿ, ಇನ್ನೂ ಸಾಕಷ್ಟು ಹೋರಾಟಗಳನ್ನು ರೈತರು ಇದ್ರ ಪರವಾಗಿ ಮಾಡ್ತಾ ಇದ್ದಾರೆ. ಅದು ಖಂಡಿತ ಇವತ್ತಿಲ್ಲದ ನಾಳೆ ಬಹುಶಃ ಆಗ್ಬೋದು, ಆಗಲೇಬೇಕು, ಅಂದಾಗಲೇ ಎಲ್ಲ ರೈತರಿಗೂ ಒಂದು ನ್ಯಾಯ ಸಿಕ್ಕಂಗೆ ಆಗುತ್ತೆ. ಕೊನೆಯದಾಗಿರಿ, ನಮ್ಮ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಾವೆಲ್ಲ ರೈತರ ಮಕ್ಕಳೇ, ಯಾರು ರೈತರ ಮಕ್ಕಳು ಇಲ್ಲಾರ್ದು ಯಾರು ಇಲ್ಲಿ ರೈತರ ಮಕ್ಕಳೇ ಇದ್ದೀವಿ. ದಯವಿಟ್ಟು ಎಲ್ಲ ರೈತರು ನೀವು ಸಖ್ಯವಾದಷ್ಟು ನಾವು ಮನೆಯಾಗ ದನ ಕಟ್ಟುವಂಥ ವ್ಯವಸ್ಥೆ ಮಾಡ್ಬೇಕು. ಯಾಕಂದ್ರೆ ನಮ್ಮ ಸಾವಯವ ಗೊಬ್ಬರಕ್ಕೆ ಹೋದಾಗ ನಮಗೆ ಭೂಮಿ ಬೆಳೀತೈತಿ, ಫರ್ಟಿಲೈಸರ್ ಹಾಕೋದ್ರಿಂದ ಭೂಮಿ ಕೆಡ್ತೈತಿ, ಕಳನಾಶಕ ಹೊಡೋದ್ರಿಂದ ಭೂಮಿ ನಾಶ ಆಕೈತಿ. ದಯವಿಟ್ಟು ಎಲ್ಲ ರೈತರು, ನಾಡಿನ ಎಲ್ಲ ಜನರಿಗೆ ನಾನು ಒಂದು ವಿನಂತಿ ಪೂರ್ವಕ ಏನಂದ್ರೆ, ನೀವು ಮಕ್ಕಳನ್ನು ಇಂಜಿನಿಯರ್ನ ಡಾಕ್ಟರ್ ಮಾಡೋಕ್ಕಿಂತ ಒಬ್ಬರು ರೈತರು ಮಾಡೋಕೆ ಪ್ರಯತ್ನ ಮಾಡಿರಿ. ಯಾಕಂದ್ರೆ ನಾಳೆ ಇದೇ ಥರ ಹೋದ್ರೆ ಭೂಮಿ ಬೆಳಿಲಿಕ್ಕಂದ್ರೆ ಪೇಟೆ ಕೂತು ಏನು ತಿಂತಾರೆ ರೀ ಅವರು? ಹಳ್ಳಿದ್ದಾಗ ಪೇಟೆ ಅಂತ ಹಿಂದಿನ ಹೇಳ್ಯಾರ. ಆದ್ರೆ ಅವಾಗ ಗಾಂಧೀಜಿಯವರು ಹಳ್ಳಿಯಿಂದ ದಿಲ್ಲಿವರೆಗೆ ಅಂತ ಹೇಳಿದರು. ಕರೆ ಎಲ್ಲ ಆಗಿದೆ, ಅದನ್ನು ಕಾರ್ಯರೂಪದಲ್ಲಿ ಎಲ್ಲ ರೈತರು ಮಾಡಿದ್ರೆ ಒಳ್ಳೆಯದಕ್ಕಂತ ತಿಳ್ಕೊಂಡು, ಯಾಕಂತಂದ್ರೆ ನಮ್ಮ ಭೂಮಿ ಫಲವತ್ತಾಗಬೇಕಾದ್ರೆ ನಾವು ಮನೆಯ ದನ ಕಟ್ಟಬೇಕು ರೀ, ಸಾವಯವ ಗೊಬ್ಬರ ಹಾಕಬೇಕು. ದಯವಿಟ್ಟು ಎಲ್ಲರಿಗೆ ರೈತರಿಗೆ ಅದೊಂದು ಮಾಡಿರಿ ಅಂತ ವಿನಂತಿ ಬರ್ಕೊಂಡು, ನಮ್ಮ ಫೋನ್ ನಂಬರ್ ಐತೆ ರೀ 9007127171. ತಾವು ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಾಕಷ್ಟು ಮಾಹಿತಿಗಳನ್ನು, ಸಾವಯವ ಕೃಷಿಯನ್ನು ಹಿಡ್ಕೊಂಡು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ಕೊಂಡು ಒಕ್ಕಲ್ತನವನ್ನು ಮಾಡಿ ಸಾಕಷ್ಟು ಲಾಭಗಳನ್ನು ಗಳಿಸ್ಬೋದು ಅನ್ನೋ ವಿಷಯಗಳನ್ನು ತಿಳಿಸ್ಕೊಟ್ರಿ. ತಮಗೆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಭಾಳ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬಿಜಾಪುರ ಜಿಲ್ಲೆಯ ಕೋಲಹಾರ ತಾಲೂಕಿನ ರೋಣಿಹಾಳ ಗ್ರಾಮದ ಪ್ರಗತಿಪರ ರೈತರಾದ ಮಲ್ಲಪ್ಪ ಮುತ್ತಪ್ಪ ಬಿಳಗಿ ದೇಸಾಯಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ. ಜನಪದ ಸಂಗೀತದಲ್ಲಿ ಗೋಕಾಕ್ ತಾಲೂಕಿನ ತೆಲಗಿನಟ್ಟಿಯ ತಂಗ್ಯವ ದೊಡ್ಡರಾಮಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. ಬಂಗಾರ ಬರಕಾಗಿ ಬ್ಯಾತಾಳೆ ಎಲ್ಲ ಬಂಗಾರ ತಟ್ಟಲದಾಗ ತೂಗಲೇನ ಚೌರ ಬೀಸಲೇನ ಬಂಗಾರ ಪಗ ತೂಗಲೇನ ಚೌರ ಬೀಸಲೇನ ಬಂಗಾರ ತಟಲದಾಗ ತೂಗಲೇನ ಚೌರ ಬೀಸಲೇನ ಬಂಗಾರ ತಟಲದಾಗ ತೂಗಲೇನ ಚೌರ ಬೀಸಲೇನ ಬಂಗಾರ ತಟಲದಾಗ ತೂಗಲೇನ ಚೌರ ಬೀಸಲೇನ ಬೆಳ್ಳಿಯ ಬರಕಾಗಿ ಬ್ಯಾತಾಳೆ ಲವತಾಯ ಬೆಳ್ಳಿಯ ಬರಕಾಗಿ ಬ್ಯಾತಾಳೆ ಲವತಾಯ ಬಂಗಾರ ತಟಲದಾಗ ತೂಗಲೇನ ಚೌರ ಬೀಸಲೇನ ಬಂಗಾರ ತಟಲದಾಗ ತೂಗಲೇನ ಚೌರ ಬೀಸಲೇನ ಬಂಗಾರ ತಟಲದಾಗ ತೂಗಲೇನ ಚೌರ ಬೀಸಲೇನ.